ಕೆಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆ ಕೀ ಉತ್ತರ ಪ್ರಕಟ, ಆಕ್ಷೇಪಣೆ ಸಲ್ಲಿಸಲು ಆಯೋಗ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಈಗ ಸಮಯ ಸರಿಯಾಗಿ 6:25. ಇದು ಆಕಾಶವಾಣಿ ಹಾಸನ 102.2 MHz. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಹಾಲು ಉತ್ಪಾದನೆ ಹಾಗೂ ಮಾರಾಟದಲ್ಲಿನ ಅನುಭವಗಳ ಕುರಿತು ಸಕಲೇಶಪುರ ತಾಲೂಕು ಜಾನೇಕೆರೆಯ ರೈತ ಮಹಿಳೆ ದೇವಾಜಮ್ಮ ಅವರೊಂದಿಗಿನ ಸಂದರ್ಶನವನ್ನು. ಸಂದರ್ಶಕರು ಅರಕಲುಗೂಡು ವಿಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಅರೆಕೆರೆ ಅಂಚೆಯ ಜಾನೇಕೆರೆಯ ದೇವಾಜಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ದೇವಾಜಮ್ಮ ಅವರೇ ನಮಸ್ಕಾರ. ನಮಸ್ಕಾರ. ಎಷ್ಟು ವಯಸ್ಸು ತಮಗೆ? ನನಗೀಗ 65. 65 ವರ್ಷ ಆಯ್ತು. ಏನ್ ಓದಿದ್ರಿ? 6ನೇ ಕ್ಲಾಸ್. 6ನೇ ಕ್ಲಾಸ್ ಓದಿದ್ರಿ? ಎಲ್ಲಿ ಓದಿದ್ರಿ? ಮಾಲಂಬಿಲಿ. ಮಾಲಂಬಿಯಲ್ಲಿ. ನಿಮ್ಮ ತವರೂರು ಮಾಲಂಬಿನ? ಮಾಲಂಬಿನಿ. ತಂದೆ ತಾಯಿ ಎಲ್ಲ ಏನ್ ಕೆಲಸ ಮಾಡ್ತಿದ್ರು? ಏನು ಜಮೀನಿತ್ತು? ಎಲ್ಲ ರೈತರು. ನಮ್ದೊಂದು 10-15 ಎಕರೆ ಜಮೀನಿತ್ತು. ನಮ್ ತಂದೆ ತಾಯಿ ಎಲ್ಲ ತೀರೋದ್ರು. ಈಗ ನಮ್ಮ ಅಣ್ಣದಿರಿದ್ದಾರೆ ಊರಲ್ಲಿ. ಮೊದ್ಲಿಂದಲೂ ಕೃಷಿ ಕೆಲಸಗಳು ಮಾಡ್ತಾ ಇದ್ರ? ಹೆಂಗೆ ಮಾಡ್ತಾ ಇದ್ವಿ ನಾವು ಚಿಕ್ಕದ್ರಿಂದನು ಕೃಷಿ ಇಲಾಖೆ ಕೆಲಸ ಎಲ್ಲ ಮಾಡ್ತಾ ಇದ್ವಿ. ಏನೇನ್ ಕೆಲಸ ಮಾಡ್ತಿದ್ರಿ? ಗದ್ದೆ ಕೆಲಸ, ತೋಟದ ಕೆಲಸ ಎಲ್ಲ ಮಾಡ್ತೀವಿ. ಇಲ್ಲಿಗೆ ಮದುವೆ ಆಗಿ ಬಂದು ಎಷ್ಟು ವರ್ಷ ಆಯ್ತು? ನಾವು ಈಗ 75ನೇ ಇಸ್ವಿಯಲ್ಲಿ ಮದುವೆ ಆಗಿದ್ದು, ಈಗ ಎಷ್ಟು 45 ವರ್ಷ ಹತ್ತತ್ರ ಆಯ್ತು. 45 ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವರು ದಾರಿಯಲ್ಲಿ ಹೋಗ್ಬೇಕಾದ್ರೆ ತೀರೋದ್ರು ಮಕ್ಕಳು ಚಿಕ್ಕವಾಗಿದ್ದಾಗ. ಆಗಿಂದನು ನಾವು ರೈತರ ಕೆಲಸನೆ ಮಾಡ್ತಾ ಇರೋದು. ಜಮೀನ್ ಎಷ್ಟಿದೆ ನಿಮಗೆ? ಜಮೀನ್ ನಮಗೆ 2.5 ಎಕರೆ ಇದೆ. 2.5 ಎಕರೆ ಜಮೀನ್ ಇದೆ. ಏನೇನು ಬೆಳಿತೀರಿ 2.5 ಎಕರೆಯಲ್ಲಿ? ಗದ್ದೆ ಭತ್ತ ಬೆಳಿತೀವಿ, ಮೆಣಸಿನ ಗಿಡ ಬೆಳಿತೀವಿ, ಕಾಫಿ ಬೆಳಿತೀವಿ, ಬಾಳೆ ಬೆಳಿತೀವಿ, ಏಲಕ್ಕಿ ಗಿಡ ಬೆಳಿತೀವಿ. ಎಲ್ಲ ಕೆಲಸ ನೀವೇ ಮಾಡ್ತೀರಾ ಹೆಂಗೆ? ಮೊದ್ಲಾಗೆಲ್ಲ ನಾನೇ ಮಾಡಿಸ್ತಾ ಇದ್ದೆ, ಈಗ ಮಗ ಮಾಡ್ತಾನೆ. ಯಜಮಾನ್ರ ಏನ್ ಕೆಲಸ ಮಾಡ್ತಿದ್ರು? ಟೈಲರಿಂಗ್ ಮಾಡ್ತಿದ್ರು. ಜೊತೆ ಕೃಷಿನೂ ಮಾಡ್ತಿದ್ರ? ಕೃಷಿನೂ ಮಾಡ್ತಾ ಇದ್ರು. ಮತ್ತೆ ಈಗ ಹಿರಿಮಗನು ಅದೇ ಕೆಲಸ ಮಾಡ್ತಿದ್ದಾನೆ ಟೈಲರಿಂಗ್. ನೀವು ಟೈಲರಿಂಗ್ ಕಲೀಲಿಲ್ಲ? ರೈತರ ಕೆಲಸನೇ ಸಾಕು ಅಂತ ಹೇಳಿ ಅದು ಕಲೀಲಿಲ್ಲ. ರೈತರ ಕೆಲಸ ಏನೇನ್ ಮಾಡ್ತಿದ್ರಿ ನೀವು ಇಲ್ಲಿಗೆ ಮದುವೆ ಆಗಿ ಬಂದ್ಮೇಲೆ? ಇಲ್ಲಿ ಜೀವಾಮೃತ ಮಾಡ್ತಿದ್ದೆ, ಮತ್ತೆ ಎರೆಗೊಬ್ಬರ ಮಾಡ್ತಿದ್ದೆ, ಕಾಂಪೋಸ್ಟ್ ಗೊಬ್ಬರ ಮಾಡ್ತಿದ್ದೆ, ಮತ್ತೆ ಯೂರಿಯಾ ಗೊಬ್ಬರ ಮಾಡ್ತಿದ್ವಿ. ಈಗ ಸ್ವಲ್ಪ ನಿಲ್ಸಿದ್ದೀನಿ ಅದೆಲ್ಲ ಮಾಡೋದ. ಇನ್ ಯಾರಾದ್ರು ಹೇಳಿದ್ರೆ ಮಾತ್ರ ಮಾಡ್ಕೊಡ್ತೀನಿ. ಎಷ್ಟು ವರ್ಷದಿಂದ ಮಾಡ್ತಾರೆ ಇವನ್ನೆಲ್ಲ? ನಾವ್ ಒಂದು 10-15 ವರ್ಷ ಆಯ್ತು ಮಾಡಕ್ ಹಿಡಿದು. ಎಲ್ಲಿ ಕಲ್ತ್ರಿ ಇದನ್ನೆಲ್ಲ? ನಾವೇ ಸಂಘಕ್ಕೆ ಹೋಗಿ ಸಂಘದಲ್ಲಿ ಹೇಳ್ಕೊಟ್ರು ಅಂತ ಹೇಳಿ ಕಲ್ತ್ವಿ. ಈಗ ನೀವು ಹೇಳಿದ್ರೆ ಜೀವಾಮೃತ ಅವನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಸಾಮಾನ್ಯವಾಗಿ ಎಲ್ಲರೂ ಅವ್ರವ್ರ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬಳಕೆ ಮಾಡ್ತಾರೆ. ನೀವು ಇನ್ನೂ ಹೆಚ್ಚುವರಿಯಾಗಿ ಮಾಡಿ ಅದನ್ನ ಮಾರಾಟವನ್ನು ಕೂಡ ಮಾಡ್ತೀರಾ. ಈ ತರ ಮಾಡಬಹುದು ಅಂತ ಹೆಂಗೆ ಅನ್ನಿಸ್ತು ನಿಮ್ಗೆ? ಅಂದ್ರೆ ನಮಗೆ ಲಾಭ ಅನ್ನಿಸ್ತು, ಹಂಗಾಗಿ ಮಾಡ್ತೇವೆ. ನಾವು ಸ್ವಂತ ದನ ಎಲ್ಲ ಸಾಕೊಂಡಿದ್ವ, ಅದರಿಂದ ಗಂಜಲ ಸಗಣಿ ಎಲ್ಲ ಸಿಗುತ್ತೆ. ಪೇಟೆಯಿಂದ ಕಡಲೆ ಇಟ್ಟು ಬೆಲ್ಲ ಎಲ್ಲ ತಗೊಂಡ್ಬಂದು ಹಾಕಿ 100 ಲೀಟ್ರಿಗೆ ಇಷ್ಟು ಅಂತ ಹೇಳಿ ಮಾರ್ತೀವಿ. ಯಾರು ತಗೊಂಡ್ ಹೋಗ್ತಾರ ಅದನ್ನ? ಅದನ್ನ ನರೇಶ್ ಅವರು ತಗೊಂಡ್ ಹೋಗ್ತಾ ಇದ್ರು. ಈಗ ಪಂಪ ಸ್ಟುಡಿಯೋ ಪರಮೇಶ್ ಅವ್ರು ಕೇಳವ್ರೆ, ಅವ್ರಿಗೆ ಮಾಡ್ಕೊಡ್ಬೇಕಾ ಇಲ್ಲ ಅನ್ನೋದು ಗೊತ್ತಿಲ್ಲ, ಮಾಡ್ಕೊಡ್ತೀವಿ. ಹಿಂಗೆ ಯಾರಿಗೆ ಅಗತ್ಯ ಇರುತ್ತೋ ಅವ್ರು ಬಂದು ತಗೊಂಡ್ ಹೋಗ್ಬೋದು. ತಗೊಂಡೋಗ್ಬೋದು, ಹೇಳ್ತಾರೆ ಮಾಡ್ಕೊಡ್ತೀವಿ. ನಾನ್ ಬೆಳಿಗ್ಗೆ ಎದ್ದು ದನ ಹಾಲ್ಗಿಲ್ ಕರೆದು ತಗೊಂಡೋಗ್ ಕೊಟ್ಟು ಬಂದ್ರೆ ಅಲ್ಲಿ ಯಾರು ಹೇಳಿದ್ರೆ ಬಂದು ಮಾಡ್ತೀನಿ. ಈಗ ಹೈನುಗಾರಿಕೆ ತುಂಬಾ ವರ್ಷಗಳಿಂದ ನೀವು ಮಾಡ್ತಾ ಇರೋ ಅಂತವ್ರು, ಎಷ್ಟು ವರ್ಷದಿಂದ ದನಕರುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರಿ? ನಾವು 25-30 ವರ್ಷ ಆಯ್ತು. ಆಗ್ಲಿಂದನು ದನಕರುಗಳ ಸಾಕಾಣಿಕೆ ಮಾಡ್ಕೊಂಡು ಇದ್ದಾಗಿಂದನು ಹಾಲು ಕೊಡ್ತಾ ಇದ್ರು, ಅವ್ರು ಹೋದ್ಮೇಲೆ ನಾನೇ ಕೊಡ್ತಾ ಇರೋದು. ಎಷ್ಟು ದನಕರುಗಳು ಸಾಕ್ತಾ ಇದ್ರಿ ಅವಾಗೆಲ್ಲ? ಆಗ 6 ಹೇಳಿದ್ದ, ಈಗ ಮೊನ್ನೆ 5 ಅದನ್ನ ಕೊಟ್ಟು ಈಗ 3 ಮಾಡ್ಕೊಂಡಿದೀನಿ ಸಾಕು ಅಂತ. ಹಾಲು ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ? ಮಲ್ಲಿಕಾರ್ಜುನ ನಗರ ಸಕಲೇಶ್ಪುರ. ಪೂರ್ತಿ ಎಲ್ಲ ಊರೆಲ್ಲ ಸುತ್ತಾಡ್ತೀರಿ? ಸುತ್ತಾಡ್ತೀನಿ ಸಕಲೇಶ್ಪುರ. ಏನ್ ಇಲ್ಲಿಂದಲೇ ಹೊತ್ಕೊಂಡು ಹೋಗ್ತಿದ್ರ? ನಡ್ಕೊಂಡೆ ಹೋಗ್ತಿದ್ದೆ, ಈಗ ಒಂದು 3 ತಿಂಗಳಿಂದ ಬೈಕಲ್ಲಿ ಹೋಗ್ತೀನಿ. ಎಷ್ಟು ವರ್ಷದಿಂದ ಹಾಲು ಕೊಡ್ತಾ ಇದಾರೆ ಹಿಂಗೆ ಮನೆ ಮನೆಗೆ? 25 30 ವರ್ಷದಿಂದ ಕೊಡ್ತಾ ಇದೀನಿ ಹಾಲು. ಕರಾವು ಯಾವಾಗ್ಲೂ ಇರೋ ಹಂಗೆ ಇಟ್ಕೊಳ್ತೀರಾ? ಇಟ್ಕೊತೀನಿ, ಒಂದ್ ಗಬ್ಬ ಆದಂಗೆ ಒಂದು ಕರ ಹಾಕ್ದಂಗೆ ತಗೊಬರ್ತೀನಿ. ಅಂದ್ರೆ ಹಾಲು ಯಾರು ಕೊಂಡ್ಕೊಳ್ತಾರೋ ಅವ್ರಿಗೆ ವರ್ತನರಿಗೆ ತೊಂದರೆ ಆಗ್ಬಾರ್ದು. ಹೌದು, ಬೆಣ್ಣೆ ಹಾಲೆಲ್ಲ ಅವ್ರಿಗೆ ತಗೊಂಡು ಕೊಡ್ತೀನಿ. ಎಷ್ಟೆಷ್ಟು ಲೀಟ್ರ್ ಪ್ರತಿ ದಿವಸ ಹಾಲು ಕೊಡ್ತೀರಿ? ಈಗ 15 ಹಾಕ್ತಾ ಇದೀನಿ, 38 ರೂಪಾಯಿ 40 ರೂಪಾಯಿ ಹಾಕಿ ಕೊಡ್ತಾ ಇದಾರೆ. ಇಲ್ಲಿಂದ ಒಬ್ಬರೇ ಹೊತ್ಕೊಂಡು ಹೋಗ್ತಿದ್ರಲ್ಲ, ಕಷ್ಟ ಅಂತ ಅನಿಸ್ತಿರ್ಲಿಲ್ವಾ? ಅನ್ಸೋದು ಏನ್ ಮಾಡೋದು, ಜೀವನ ಸಾಗಿಸ್ಬೇಕಲ್ಲ, ಮಕ್ಳು ಸಾಕ್ಬೇಕಲ್ಲ ಅಂತ ಎಲ್ಲ ತಗೊಂಡು ಹೋಗ್ತಿದ್ದೆ ಹೊತ್ಕೊಂಡು. ಇಲ್ಲಿಂದ ಸಕಲೇಶ್ಪುರದವರೆಗೂ ಹೊತ್ಕೊಂಡು ಹೋಗೋದು, ಮತ್ತೆ ಅಲ್ಲಿ ಎಲ್ಲ ಬೀದಿ ಬೀದಿ ಎಲ್ಲ ಸುತ್ತಾಡ್ಕೊಂಡು ಯಾರ್ಯಾರು ವರ್ತನೆ ಮಾಡ್ಕೊಂಡಿರ್ತಾರೋ ಅವ್ರಿಗೆಲ್ಲ ಕೊಟ್ಬಿಟ್ಟು ಬರೋ ಅಂತದ್ದು. ಮನೇಲಿ ಇಟ್ಬಿಟ್ಟು ಎಲ್ಲರ ಮನೆಗೂ ಬೇರೆ ಬೇರೆ ತಗೊಂಡು ಹೋಗಿ ಕೊಟ್ಬಿಟ್ಟು ಬಂದು ಮತ್ತೆ ಅವ್ರ ತಗೊಂಡು ಹೋಗ್ತಿದ್ದೆ. ಸಾಮಾನ್ಯವಾಗಿ ಎಷ್ಟೆಷ್ಟು ಲೀಟರ್ ಹಾಲು ತಗೋತಾರ ಒಬ್ಬೊಬ್ರು? ಒಬ್ಬೊಬ್ರು 1 ಲೀಟರ್ ತಗೋತಾರೆ, 2 ಲೀಟರ್ ತಗೋತಾರೆ, 1 ಲೀಟರ್ ತಗೊಂತಾರೆ ಅಷ್ಟೇ. ಇಲ್ಲಿಂದ ನಡ್ಕೊಂಡು ಹೋಗಿ ಮತ್ತೆ ವಾಪಸ್ ನಡ್ಕೊಂಡ್ ಬರ್ತಾ ಇದ್ರಲ್ಲ, ಎಷ್ಟು ಕಿಲೋಮೀಟರ್ ಸುತ್ತಾಡ್ದಂಗ ಆಗ್ತಿತ್ತು? ಅಂತ ಒಂದು 15 ಕಿಲೋಮೀಟರ್ ಆಗದಂಗ ಆಗುತ್ತೆ, ಎಲ್ಲ ಅಲ್ಲೆಲ್ಲ ಸುತ್ತಿ ಇಲ್ಲಿಂದ ನಡ್ಕೊಂಡು ಹೋಗಿ ಬಂದು ಬರುವಾಗ ಒಂದು 15 ಕಿಲೋಮೀಟರ್ ಹತ್ತತ್ರ ಆಗುತ್ತೆ. ಹಿಂಗೊಂದು 25-30 ವರ್ಷದಿಂದಲೇ ಪ್ರತಿ ದಿವಸ 15 ಕಿಲೋಮೀಟರ್ ಸುತ್ತಾಡಿದ್ರಿ? ನಡೆಯದೆ, ಹೌದು. ಸುಸ್ತಾಯ್ತಿರ್ಲಿಲ್ವಾ? ಆಗದು, ಯಾರಿಗೆ ಹೇಳೋದು, ಮಕ್ಳು ಸಾಕ್ಬೇಕಲ್ಲ. ಇದು ಸುಮ್ನೆ ನಡ್ಕೊಂಡು ಹೋಗೋದೇ ದೊಡ್ಡ ಕಷ್ಟ. ಅಂತದ್ರಲ್ಲಿ ಲೀಟರ್ ಗಟ್ಟಲೆ ಹಾಲು ತಲೆ ಮೇಲೆ ಹೊತ್ಕೊಂಡು ನಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಲ್ವಾ? ಎರಡ್ ಕೈಲು 15-15 ಲೀಟರ್ ಹಿಡ್ಕೊಂಡು ಹೋಗ್ತಿದ್ದೆ. 15-15 ಲೀಟರ್ ಒಂದೊಂದ್ ಕೈನಲ್ಲಿ? ನಮ್ ಸಾಗರವ್ರನ್ನ ಕೇಳಿ ಹೇಳ್ತಾನೆ. 15 ಲೀಟರ್ ತಗೊಂಡು ಹೋಗಿ ಇಲ್ಲಿಂದ ವ್ಯಾಪಾರ ಮಾಡಿ ಬರ್ತಿದ್ದೆ. ಪಪ್ಪ ಶುಡೇ ಪರಮೇಶ್ ಅವರು ನನ್ನ ನೋಡ್ನಾರ್ದೇನೆ, ಅವ್ರು ನಮಗೊಂದ್ ಸನ್ಮಾನ ಮಾಡ್ಬೇಕು ಅಂತ ಕೇಳ್ಕೊಂಡು ಇಷ್ಟೆಲ್ಲ ಮಾಡವ್ರೆ ಅಂತ ಹೇಳಿ ಸನ್ಮಾನ ಮಾಡಿಸಿದ್ರು. ಹಾಲು ಹಾಕ ಕೆಲಸ ಈಗಲೂ ಮುಂದುವರಿಸಿದ್ರಿ? ಮುಂದುವರಿಸ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು 3 ಗಂಟೆಗೆ ಎದ್ದು ಹಾಲು ಕರೆದು ದನ ಮೈ ತೊಳೆದು ಹಾಲು ತಗೊಂಡು ಹೋಗ್ತೀನಿ. ಪ್ರತಿ ದಿವಸ ಮೈ ತೊಳಿತೀರಿ? ಪ್ರತಿ ದಿವಸ ತೊಳಿಲೇಬೇಕಾ? ತೊಳಿಲೇಬೇಕು, ಗಲೀಜ್ ಮಾಡ್ಕೊಂಡಿರ್ತಾವಲ್ಲ, ತೊಳ್ಕೊಂಡೇ ತಗೊಂಡು ಹೋಗ್ಬೇಕು. ತೊಳ್ಕೊಂಡು ಹಾಲು ಕರ್ಕೊಂಡು ಇಲ್ಲಿಂದ ಎಷ್ಟು ಗಂಟೆಗೆ ಬಿಡ್ತೀರಿ? ಇಲ್ಲಿಂದ 6 ಗಂಟೆಗೆ ಬಿಡ್ತೀನಿ ಮನೆ. ಮನೆಗೆ 8 ಗಂಟೆಗೆ ಬಂದು ಬಿಡ್ತೀನಿ. 6 ಗಂಟೆಗೆ ಬಿಟ್ಟು 8 ಗಂಟೆ ಹೊತ್ತಿಗೆ ವಾಪಸ್ ಬಂದ್ಬಿಡ್ತೀರಿ? ಹಾಲೆಲ್ಲ ಯಾರಿಗೆಲ್ಲ ಕೊಡೋದಿರುತ್ತೋ ಎಲ್ಲಾರ್ಗೂ ಕೊಟ್ಟು ಡೈರಿಗೂ ಹಾಕ್ತೀನಿ. ಓಹೋ, ಡೈರಿಗೆಲ್ಲ ಹಾಕ್ತೀರಿ? ಇಲ್ಲಿ ಆನೆಮಲ್ಲಲ್ಲಿ. ಆನೆಮಲ್ಲಲ್ಲಿ ಹಾಕ್ತೀರಿ? ಡೈರಿಗೆ ಎಷ್ಟು ಹಾಕ್ತೀರಿ? ಡೈರಿಗೆ ಒಂದು 4 ಲೀಟರ್ ಹಾಕ್ತಾ ಇದ್ದೀನಿ. ಈಗ ಹಾಲೆಲ್ಲ ಕೊಡ್ತಿರಲ್ಲ, ಈ ನೀರು ಬೆರ್ಸಾ ಅಂತದ್ದು ಈ ತರದ್ದೆಲ್ಲ ಇರುತ್ತೆ? ನೀರು ಬೆರ್ಸಂಗೆ ಇಲ್ಲ, ಡೈರಿಗೆ ಹಂಗ ಹಾಕ್ತಿವಿ ಹಂಗೆ ತಗೊಂಡು ಕೊಡ್ತೀವಿ. ಈಗ 40 ರೂಪಾಯಿ ಹಾಕೊಡ್ತಾ ಇದಾರೆ. 1 ಲೀಟರ್ಗೆ 40 ರೂಪಾಯಿ ಹಾಕೊಡ್ತಾರೆ. ತಗೊಂಡು ಹೋಗಿ ನೀವು ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಡ್ತೀವಿ. ಒಂದು ತಿಂಗಳಲ್ಲಿ ಎಷ್ಟು ದುಡ್ಡು ಆಗುತ್ತೆ ನಿಮ್ಗೆ ಹಾಲಿಂದು? ಅಂದ್ರೆ ಆಗುತ್ತೆ 10,000 12,000 ಹಿಂಗೆಲ್ಲ ಆಗುತ್ತೆ. ದನಗಳಿಗೆ ಬೇಕಲ್ಲ, ಹಿಂಡಿ ತೌಡಿಗೆ, ಅದಕ್ಕೆ 1,000 ಆಗುತ್ತೆ. ಇನ್ನ ಸಣ್ಣ ಪುಟ್ಟ ಕೈ ಖರ್ಚು ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆಲ್ಲ ಕಟ್ಕೊಂಡ್ ಬರಕ್ಕೆ ಗೊತ್ತಾಗಲ್ಲ ಅಷ್ಟೇ. ಹಂಗಾಗಿ ಹಾಲಿನ ಉದ್ಯೋಗ ಮಾಡ್ತಾ ಇರೋದು. ಈಗ ಬೆಣ್ಣೆನೂ ಮಾಡಿ ಮಾರಾಟ ಮಾಡ್ತೀರಲ್ವಾ? ತಿಂಗಳಲ್ಲಿ 1-3 ಕೆಜಿ ಬೆಣ್ಣೆ ಹೋಗುತ್ತೆ. ಈಗ 100 ರೂಪಾಯಿ ಜಾಸ್ತಿ ಮಾಡಿರೋದು, 500 ರೂಪಾಯಿ ಇತ್ತು, ಈಗ 1 ತಿಂಗಳಿಂದ 100 ರೂಪಾಯಿ ಜಾಸ್ತಿ ಮಾಡಿದ್ದೀನಿ ಬೆಣ್ಣೆಗೆ. ಬೆಣ್ಣೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಇಲ್ಲಿ ಯಾರ್ಯಾರಿಗೆ ಮಾರಾಟ ಮಾಡ್ತಾರೆ ಬೆಣ್ಣೆ? ಯಾರು ತಗೊಂತಾರೆ, ಹಾಲಿನವರೇ ತಗೊಂತಾರೆ. ಗಿರಾಕಿಗಳಿಗೆ ಕೊಡ್ತೀನಿ, ನಮ್ಗೆ ಇಷ್ಟು ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ತಗೊಂಡು ಹೋಗಿ ಕೊಟ್ಬಂದ್ಬಿಡ್ತಾರೆ. ಒಂದು ಬೇಕಾ ಕೊಡ್ತೀನಿ ತಗೊಂಡೋಗಿ. 1/2 ಕೆಜಿ ಅಂದ್ರೆ 1/2 ಕೆಜಿ, 1 ಕೆಜಿ ಬೇಕು ಅಂತ ಅಂದ್ರೆ 1 ಕೆಜಿ ತಗೊಂಡು ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಬರೋದು. ದುಡ್ಡೆಲ್ಲ ಏನು ಒಂದೇ ಸರಿ ಕೊಡ್ತಾರೋ ಅಥವಾ ದಿವಸ ಒಬ್ಬರು ಕೊಡ್ತಾರೆ? ತಿಂಗಳು ತಿಂಗಳು ಕೊಡ್ತಾರೆ, ಬೆಣ್ಣೆ ಆಗ್ಲೇ ಕೊಟ್ಬಿಡ್ತಾರೆ. ಈ ಬೆಣ್ಣೆನ ಜಾಸ್ತಿ ಮಾಡ್ಬೋದಲ್ವಾ ನೀವು? ಬೆಣ್ಣೆನೆ ಮಾಡ್ಬೋದು, ಬೆಣ್ಣೆ ಮಾಡಕ್ಕೆ ನಮಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿ ಹಾಲನ್ನೇ ಕೊಟ್ಬಿಡೋದು. ಅದಾದ್ರೆ ಈಸಿ ಕೆಲಸ ಹಾಲು ಕೊಟ್ಟು ಬರೋದು, ಇದಾದ್ರೆ ಕಡಿಬೇಕು, ಮನೆಯಲ್ಲಿ ಕೆಲಸ ಇರುತ್ತೆ ಬೇರೆದು, ಹಂಗಾಗಿ ಹಾಲು ಕೊಟ್ಟು ಬಂದ್ಬಿಟ್ಟು ಏನಾದ್ರು ಹೊರಗಡೆ ಕೆಲಸ ಗದ್ದೆ ಕೆಲಸ ಇದ್ರೆ ಅಲ್ಲಿಗೆ ಹೋಗ್ಬಿಡ್ತೀನಿ. ಈಗಲೂ ಕೈನಲ್ಲೇ ಕಡಿತಾರ ಹೆಂಗೆ? ಕೈಲೇ ಕಡಿದು ಮಾಡ್ಕೊಂಡಿದ್ನಿ, ಕೈನೆ ಕಡಿತೀನಿ. ಕೈಯೆಲ್ಲ ನೋವು ಬರೋದಿಲ್ವ ತುಂಬಾ? ಇಲ್ಲ, ಯಾಕೆ ನೋವು ಬರ್ತಾವ, ಮಾಡೋ ಕೆಲಸನೇ ಮಾಡ್ತಾ ಇದೀವಲ್ಲ, ಯಾವಾಗ್ಲೂ ಮಾಡ್ತೀನಿ. ಆದ್ರೂ ವಯಸ್ಸಾಯ್ತಲ್ವ ಈಗ? 1 ಲೀಟರ್ ಹಾಲು ಇದ್ರೂ ಕರಿತೀನಿ, ಕೈಲೆಯ ಮಜ್ಜಿಗೆನು ಮಂಡೆಲೆ ಕಡಿತೀನಿ. ಓಹೋ, ಏನ್ ಮಿಷನ್ ಗಿಷನ್ ಬಳಸೋದಿಲ್ಲ? ಇಲ್ಲ ಇಲ್ಲ, ಒಬ್ಬರೇ ಕರಿತೀರಾ ಇಲ್ಲ ನಿಮ್ಮ? ಸೊಸೆನ್ ಬರಲ್ಲ, ಒಬ್ಬರೇ ಕರಿತೀರಿ? ಏನಾರನ ಇಲ್ಲ ಅಂದ್ರೆ ಮಾತ್ರ ಬಂದು ಕರ್ಕೊಡ್ತಾಳಷ್ಟೇ, ನಾ ಇದ್ರೆ ನಾನೇ ಹೋಗ್ತೀನಿ ಕೊಟ್ಟಿಗೆ. ಮತ್ತೆ ಈಗ 8 ಗಂಟೆಗೆ ಹಾಲು ಹಾಕಿ ಬಂದ್ಮೇಲೆ ಮತ್ತೆ ಏನೇನ್ ಕೆಲಸ ಮಾಡ್ತೀರಿ? ದನ ಕಾಯೋದು, ಹಟ್ಟಿ ಕೊಟ್ಟಿಗೆ ತೆಗಿಯೋದು, ಕರುಗಳು ಕಟಾಕೋದು, ಏನಾರು ಬೇರೆ ಕೆಲಸ ಇದ್ರೆ ಮಾಡ್ತೀನಿ ಮನೆ ಕೆಲಸವ. ಇದ್ರ ಜೊತೆಗೆ ಒಂದಷ್ಟು ಜಮೀನು ಕೂಡ ಮಾಡಿಸ್ತೀನಿ, ಮಾಡ್ತೀನಿ ನಾವೇ. ಜಮೀನಲ್ಲಿ ಏನೇನ್ ಬೆಳಿತೀರಿ? ಗದ್ದೆ ಭತ್ತ ಬೆಳಿತೀವಿ, ಅದೇ ಕಾಫಿ ಬೆಳಿತೀವಿ, ಬಾಳೆ ಏಲಕ್ಕಿ ಬೆಳಿತೀವಿ ಅಷ್ಟೇ. ಕಾಫಿ ಎಷ್ಟಿದೆ? ಕಾಫಿ 100 ಗಿಡ ಐತೆ, 125 ಗಿಡ ಫಸಲು ಕೊಡುತ್ತೆ, 4 ಚೀಲ ಕಾಫಿ ಆಗುತ್ತೆ ವರ್ಷಕ್ಕೆ ಅಷ್ಟೇ. ಒಂದ್ ಕೆಜಿ ಏಲಕ್ಕಿ ಆಗುತ್ತೆ. ಕಾಫಿ ಎಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ? ಇಲ್ಲೇ ನರೇಶ್ ಅವರಿಗೆ ಕೊಡ್ತಾನೆ. ಅವ್ರಿಗೆ ಕೊಟ್ಬಿಡ್ತೀರಿ? ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಕೊಡ್ತೀರಿ? ಬರ್ತಾನೆ. ಭತ್ತ ಬೆಳಿತೀನಿ ಅಂತ ಅಂದ್ರಲ್ಲ, ಎಷ್ಟು ವರ್ಷದಿಂದ ಭತ್ತ ಬೆಳಿತಿದ್ರಿ? ಭತ್ತ 25 ಅದೇ ನಮ್ಮ ಮನೆಯವ್ರ ತೀರೋತ್ತವಳಿಂದ ನಾನೇ ಬೆಳಿತಾ ಇರೋದು. 7 ಎಕರೆ ಗುತ್ತಿಗೆ ಗದ್ದೆ ಮಾಡ್ತಿದ್ದೆ, ಈಗ ಈ ವರ್ಷ 3 ಎಕರೆ ಮಾಡ್ತಾ ಇದೀವಿ. ಬೇಡ ಆಗಲ್ಲ ಅಂತ ಸಾಕು ಅಂತ. ನಿಮ್ದು ಅಂತ ಹೇಳಿ ಎಷ್ಟಿದೆ ಭತ್ತ? ನಮ್ದು ಅಂತ 2 ಎಕರೆ ಐತಿ. 2 ಎಕರೆ ಗದ್ದೆ ಇದೆ, ಅದ್ರ ಜೊತೆ 1 ಎಕರೆ ಎಕ್ಸ್ಟ್ರಾ ಮಾಡ್ಕೊಳ್ತೀರಿ? 1.5 ಎಕರೆ ಎಕ್ಸ್ಟ್ರಾ ಮಾಡ್ಕೊಂಡ್ ಮಾಡ್ತಾ ಇದೀವಿ. 7 ಎಕರೆ ಮಾಡ್ತಿದ್ದೆ ಅಂತ ಹೇಳಿದ್ರಲ್ಲ, ಕಷ್ಟ ಆಯ್ತಿರಲ್ಲ ಒಬ್ರೆ ಮಾಡಕ್ಕೆ? ಹಾಗಾದ್ರೆ ಅಂದ್ರೆ ಏನ್ ಮಾಡೋದು, ಜನ ಮಾಡ್ಕೊಂಡ್ ಮಾಡಿವಿ. ಕುಯ್ಯಕ್ ಹೊರ ಕಷ್ಟ ಆಯ್ತು ಅಂತಾನೆ ಈಗ ಬಿಟ್ಟು ಹಾಕಿದ್ವಿ ಗದ್ದೆಗಳ. ಈಗ ಒಂದ್ 3 ಎಕರೆ ಮಾಡ್ಕೊಳ್ತೀರಿ? 7 ಹಸುಗಳಿದ್ದ ಸಾಲಕಲ ಹುಲ್ಲು ಅಂತ ಹೇಳಿ 7 ಎಕರೆ ಮಾಡ್ತಿದ್ದೆ ಗದ್ದೆಯ. ಈಗ ದನಗಳು ಕಡಿಮೆ ಆದ, ಮಾಡಕ್ ಹಾಕಲ್ಲ ಅಂತ ಬಿಟ್ಟು ಹಾಕಿದ್ವಿ. ಯಾವ ಭತ್ತ ಬೆಳಿತೀರಿ? ತುಂಗಾ. ತುಂಗಾ, ಮೊದ್ಲೆಲ್ಲ ಯಾವ ಭತ್ತ ಬೆಳಿತಿದ್ರಿ ಹಳೆ ಕಾಲದಲ್ಲಿ? ಕ್ಯಾಸರಿ ಭತ್ತ ಮತ್ತೆ ನಂಬರ್ KHPT ಅನ್ನ ಅದೊಂದು ಬೆಳಿತಿದ್ವಿ. ಇದು ಇಂಟರ್ನ್ ಬೆಳಿತಿದ್ವಿ. ಈಗ ತುಂಗಾ ಒಂದೇ ಮಾಡಿರೋದು. ಈ ಸ್ವಲ್ಪ ಹಂಗ ನೋಡಿದ್ರೆ ಭತ್ತನೇ ಜಾಸ್ತಿ ಬೆಳೆಯೋದು ನೀವು? ಹೌದು. ಬೇರೆ ಬೆಳೆಗಳಿಗೆ ನೋಡಿದ್ರೆ ಮಾಡ್ತೀವಿ, ಸ್ವಲ್ಪ ಮಾಡ್ಕೋತೀವಿ. ಭತ್ತದ ಕೆಲಸ ಈಗೆಲ್ಲ ಶುರು ಆಗಿರ್ಬೇಕಲ್ವಾ? ಮಾಡಿದ್ವಿ, ಈಗಾಗಿ ಹಾಕಿದ್ವಿ ನಿನ್ನೆ. ಇನ್ನೊಂದು 15 ದಿನದಲ್ಲಿ ನಡಕ್ ಮಾಡ್ತೀವಿ. ಇನ್ನೊಂದು ದಿವಸದಲ್ಲಿ ನೆಟ್ ಬಿಡ್ತೀರಿ? ನಡ್ತೀವಿ, ಮಿಷಿನಿಗೆ ಕೊಡ್ತೀವಿ. ಗದ್ದೆ ಕೆಲಸ ಏನೇನ್ ಇರುತ್ತೆ ಮತ್ತೆ ಕೆಲಸ ಮಾಡಕ್ ಜನ ಎಲ್ಲ ಸಿಗ್ತಾರ ಹೇಳಿ. ಹೆಂಗೆ ಅಂದ್ರೆ ಮಾಡ್ಕೋಬೇಕು, ಜನ ಕರಿಬೇಕು, ತ್ಯಾವ್ರ ಕಡಿಯೋದು, ಮಣ್ಣಿಡೋದು, ಅಡಮಣ ಹಾಕೋದು, ಅಷ್ಟಕ್ಕೆ ಗಂಡಾಳ್ ಮಾಡ್ಕೋತೀವಿ. ಇನ್ ಬಾಕಿ ಮಿಕ್ಕಿದ ಕೆಲಸ ಎಲ್ಲ ನಾನೇ ಹೆಣ್ಣಾಳ್ ಕರ್ಕೊಂಡ್ ಮಾಡ್ತೀನಿ. ಗದ್ದೆ ಪ್ಯಾಚ್ ಹಾಕೋದು, ನಡೋದೆಲ್ಲಾನು, ಕಳೆ ತೆಗಿಯೋದು ಸ್ವಂತ ನಾವೇ ಮಾಡ್ಕೋತೀವಿ. ಮೈಯಾಳ್ ಮಾಡ್ಕೊಂಡು. ಮುಯ್ಯಾಳ್ ಹೆಂಗ್ ಮಾಡ್ಕೊತೀರಿ ಇಲ್ಲಿ? ಮುಯ್ಯಾಳ್ ಅಂದ್ರೆ ನಾವ್ ಹೋಗಿ ಮಾಡ್ಕೊಡ್ತೀವಿ, ಅವರು ಬಂದ್ ಮಾಡ್ಕೊಡ್ತಾರೆ. ಈಗ ನೀವು ಒಂದ್ ದಿವಸ ಹೋದ್ರೆ ಒಬ್ರು ಬರ್ತಾರೆ, ಅವ್ರೊಂದ್ ದಿವಸ ಬರ್ತಾರೆ. ಹಿಂಗ ಎಷ್ಟು ಮುಯ್ಯಾಳು ಮಾಡ್ಕೋತೀರಿ? ಒಂದ್ ಮಾಡ್ಕತಿವಿ, ಒಂದ್ 7-8 ಮುಯ್ಯಾಳು. ಎಕರೆಗೆ ಒಂದ್ 8 ಆಳು ಬೇಕು. ಅಷ್ಟ 8 ಆಳಿಗೆ ನಾವೊಂದು 4-5 ಆಳು ಹೋತಿವಿ, ಅವ್ರೊಂದ್ 2-3 ಆಳು ಬರ್ತಾರೆ. ಹಂಗಾಗಿ ಅದ್ರಲ್ಲೇ ಕೆಲಸ ಆಗ್ತಾ ಇದೆ. ದುಡ್ಡು ಕೊಡ ಅಂತದ್ದು, ಕೂಲಿ ಕೊಡ ಅಂತದ್ದು ಆ ತರದೆಲ್ಲ ಏನಿಲ್ಲ? ಏನಿಲ್ಲ. ಈಗ ಮುಯ್ಯಾಳುಗೆ ಹೋದಾಗ ಊಟ ತಗೊಂಡ್ ಹೋಗ್ತಿವಿ, ಮಾಡಂತರ ಮನೇಲಿ ಊಟ ಮಾಡ್ತೀವಿ. ಈಗ 8 ಆಳು ಸಾಕಾಗುತ್ತಾ ನಾಟಿ ಮಾಡಕ್ಕೆ? ಎಕರೆಗೆ 8 ಆಳು ಬೇಕು. ಮುಂಚೆಗೆ 6 ಆಳು ಬೇಕು, ಈಗ 8 ಆಳು ಮಾಡ್ಕೊಂಡವ್ರೆ. ಮೊದ್ಲೆಲ್ಲ 6 ಆಳಿಗೆ ನಡ್ತಾ ಇದ್ರು, ಈಗ 8 ಆಳು. ಹಂಗಾಗಿ ಮಿಷಿನ್ ನಾಟಿಗೆ ಮಾಡೋಣ ಅಂತ ನಾವು ಎಸ್ಟಿಮೇಟ್ ಮಾಡ್ಕೊಂಡು ಮಿಷಿನ್ ನಾಟಿನೇ ಮಾಡ್ತಾ ಇದ್ವಿ. ಈ ಮಿಷಿನ್ ನಾಟಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸುಮಾರು 6-7 ವರ್ಷ ಆಯ್ತಲ್ವಾ? 6-7 ವರ್ಷ ಆಯ್ತು. 6-7 ವರ್ಷದಿಂದ ಮಿಷಿನ್ ಅಲ್ಲೇ ಮಾಡ್ತೀರಿ? ಹೀಟ್ ಹೊಡಿತಿದ್ದೆ ಆಗ, ಈಗ ಹೀಟ್ ಹೊಡಿಯಕ್ಕಾಗಲ್ಲ. ಈಗ ಮಿಷನ್ ಅಲ್ಲಿ ಮಾಡೋದು ಅನುಕೂಲ ಅಂತೀರೋ? ಅದ್ರಲ್ಲೇ ಭತ್ತನ ಇಳುವರಿ ಬರುತ್ತೆ, ಅನುಕೂಲನೂ ಆಗುತ್ತೆ. ಜನ ಬೇಡ ಜಾಸ್ತಿಯ, ಒಂದಾಳಿದ್ರೆ ಸಾಕು ಸಸಿ ಕೊಡಕ್ಕೆ. ನಾವೇ ಗದ್ದೆ ನಾಟಿ ಮಾಡ್ತೀವಿ. ನೀವೇ ಗದ್ದೆ ನಾಟಿ ಮಾಡ್ಕೊಂಡು ಹೋಗ್ತೀರಿ? ಅದೇ, ಸಸಿ ಕೊಟ್ಕೊಂಡು ಅವನೊಬ್ಬ ನಡಕ್ ಬರ್ತಾರೆ, ಅವರಿಗೆ ನಾವು ಸಸಿ ಕೊಡ್ತೀವಿ ಒಂದಾಳು. ಒಬ್ರು ಸಸಿ ಸರಬರಾಜ್ ಮಾಡಿದ್ರೆ ಉಳಿದವರೆಲ್ಲ ಇಟ್ಕೊಂತೀವಿ. ಇಲ್ಲ ದಿವಸ ಮಿಷಿನ್ ಬಂದಿಸಿ ಒಂದಾಳು ಕೊಡ್ತೀವಿ. ಭತ್ತದ ಬೆಳೆ ಬಾರಿ ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ಏನೇನ್ ಕೆಲಸ ಮಾಡಬೇಕು ಅಂತ? ಏನೇನ್ ಧನಿಯನ್ ಗೊಬ್ಬರ ಹಾಕ್ಬೇಕು, ಇನ್ನೇನು ಕಳೆ ತೆಗಿತೀವಿ. ಈಡ್ ಹೊಡಿಬಹುದು, ಈಡ್ ಹೊಡೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈಡ್ ಹೊಡಿಯಕ್ ನಮಗೆ ಆಗಲ್ಲ, ಜನ ಬರಕ್ಕಲ್ಲ, ಅದನ್ನ ನಿಲ್ಸಿದ್ವಿ ವರ್ಷ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಗೊಬ್ಬರ ಬೇಸ ಹಾಕ್ಬಿಡ್ತೀವಿ, ಧನಿಯನ್ ಗೊಬ್ಬರವ, ಇನ್ನೇನು ಹಾಕಲ್ಲ. ಧನಿಯನ್ ಗೊಬ್ಬರ ಬೆರೆಸ ಹಾಕ್ತೀರಿ? ಈ ಮೊದ್ಲಿಂದ ಸಾವಯವ ಕೃಷಿನೇ ಮಾಡ್ತೀರ ನೀವು? ಹೆಂಗೆ? ಮೊದ್ಲಿಗಿಂದಾನು ಮಾಡ್ತಾ ಇದ್ವಿ ಅದನ್ನೇ. ಮತ್ತೆ ಮಡಬೈಗೆಲ್ಲ ಸಗಣಿ, ಹಸಿ ಸಗಣಿ ತಗೊಂಡೋಗಿ ಹಾಕ್ಬಿಡ್ತೀವಿ, ನೀರ್ ಹರಿಚಿತ್ತಲ್ಲ ಆಗೆಲ್ಲ ಗದ್ದಿಗೂ ಹರಿದೋಗುತ್ತೆ. ಮಡಬೈಗೆ ಏನ್ ಮಂಕ್ರಿಲ್ ತಗೊಂಡೋಗಿ ಹಾಕ್ತೀರಾ ಅಥವಾ ಹೆಂಗೆ? ಇಲ್ಲ, ಹಸಿ ಸಗಣಿಯ ತಗೊಂಡೋಗ್ಬಿಟ್ಟು ಮಡಬೈಗೆ ಹಾಕ್ತಿವಿ, ನೀರ್ ಹೋಗುತ್ತಲ್ಲ ಅದೆಲ್ಲ ಗದ್ದಿಗೂ ಹರಿಯುತ್ತೆ. ವರ್ಷ ವರ್ಷ ಹಂಗೆ ಮಾಡ್ತೀರಿ? ಯಾವ ಟೈಮಲ್ಲಿ ಕೆಲಸ ಮಾಡ್ತೀರಿ? ಅದು ಈಗ ನಟ್ಟು ಒಂದ್ 8-15 ದಿವಸ ಹೋದ್ಮೇಲೆ ಮಾಡ್ತೀವಿ. ಕಳೆ ತೆಗೆ ಟೈಮಲ್ಲಿ ಕಳೆ ಕೈ ಆಡ್ತೀವಲ್ಲ, ಆಗ ಸಗಣಿ ಎಲ್ಲ ಕೈ ಆಡ್ತೀವಿ. ಈಗ ನಾಟಿ ಆದಕ್ಕಿಂತ ಮೊದ್ಲು ಕಾಂಪೋಸ್ಟ್ ಗೊಬ್ಬರ ಇಲ್ಲ ಕೊಟ್ಟಿಗೆ ಗೊಬ್ಬರ ಹಾಕತ್ತಿರ್ತೀವಿ? ಗೊಬ್ಬರ ಹೇರ್ತಿವಿ ಗದ್ದಿಗೆ, ಹಾಕಿ ಹಾಕ್ತಿವಿ. ಎಕರೆಗೆ ಒಂದ್ ಟ್ರ್ಯಾಕ್ಟರ್ನಂತೆ, 2 ಟ್ರ್ಯಾಕ್ಟರ್ನಂತೆ ಹಾಕ್ಬಿಡ್ತೀವಿ. 2 ಟ್ರ್ಯಾಕ್ಟರ್ನಂತೆ 1 ಎಕರೆಗೆ 2 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತೀರಿ? ಅದಾದ್ಮೇಲೆ ಈ ಸಗಣಿ, ಹಸಿ ಸಗಣಿ ತಗೊಂಡೋಗಿ ಕಲಸ್ತೀವಿ ಅಂತ ಅಂತ ಅಂದ್ರಲ್ಲ, ಎಷ್ಟು ದಿವಸ ಈ ಕೆಲಸ ಮಾಡ್ತೀರಿ? ಅಂದ್ರೆ ಒಂದೊಂದ್ಸರಿ ಒಂದೊಂದು ಗದ್ದಿಗೆ ಹಾಕ್ಬಿಡ್ತೀವಿ. ಎಕರೆ ಲೆಕ್ಕದಲ್ಲಿ ಇಷ್ಟ ಎಕರೆ ಗದ್ದಿಗೆ ಅಂತ ಹೇಳಿ ಎಷ್ಟು ಅಡಿಗೆ, ಒಂದೊಂದ್ ಗದ್ದಿಗೆ ಒಂದೊಂದ್ ಅಡಿಗೆ ಹಾಕ್ತಿವಿ ಮಡಬೈಗೆ. ಅದು ಕೆಳ ಗದ್ದಿಗೆ ಹೋಗುತ್ತೆ ಆಗ, ಮತ್ತೆ ಮೇಲೆ ಗದ್ದಿಗೆ ಹಾಕ್ತಿವಿ. ಮತ್ತೆ ಮೇಲ್ಗಡೆ ಗದ್ದೆಗೆ ಹಾಕ್ತಾ ಇದ್ರೆ ಬರೀ ಮಡಬೈ ಹತ್ರ ಹಾಕಿದ್ರೆ ಸಾಕ? ಸಾಕು, ನೀರು ಹೋಗುತ್ತಲ್ಲ ಅದು ಕಲ್ಸಿದಂಗ ಆಗ ಹೋಗುತ್ತೆ ಹರ್ಕಂದು. ಏನ್ ಒಂದೊಂದ್ಸರಿ ಒಂದೊಂದೇ ಅಡಿಗೆ ಹಾಕಿದ್ರೆ ಸಾಕಾಗುತ್ತ? ಮಡಬೈಗೆ ಹಾಕ್ಬಿಡ್ತೀವಿ ಅಡಿಗೆ, ಅದೆಲ್ಲ ನೀಟಾಗಿ ಕಲಸ್ತಂಗಾಗಿ ಎಲ್ಲ ಕೆಳಗಡೆ ಗದ್ದೆಗೆ ಹರ್ಕೊಂಡು ಹೋಗುತ್ತೆ, ಎಲ್ಲಾ ಭಾಗಕ್ಕೂ ಕೂಡ ತಲುಪುತ್ತೆ. ಕೈ ಆಡ್ತೀವಿ ಒಂದ್ ಸ್ವಲ್ಪ, ಹೆಂಗೆ ಹೆಪ್ಪ ಹಾಕಿದ್ರೆ ಅಲ್ಲಿಗೆ ನಿಂತ್ಕತ್ತೆ ಅಂತ ಹೇಳಿ ಕೈ ಆಡ್ಬಿಟ್ಟು ಬರ್ತೀವಿ. ನೀರ್ ಹರಿಯುತ್ತೆ, ನೀರು ಹರಿವಾಗ ಅದೆಲ್ಲ ಅದ್ರ ಜೊತೆ ಸೇರ್ಕೊಂಡು ಹೋಗುತ್ತೆ, ಎಲ್ಲಾ ಕಡೆಗೂ ಕೂಡ ತಲುಪುತ್ತೆ. ಈ ತರ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ಗದ್ದೆ ಮಿಷಿನ್ ನಾಟಿ ಮಾಡಿದ್ವಲ್ಲ, ಆಗಿಂದನೂ ಆ ಕೆಲಸ ಮಾಡ್ತೀವಿ. ಅದ್ ಮಾಡೋದ್ರಿಂದ ಅನುಕೂಲ ಅಂತ ಅನ್ಸುತ್ತೆ ನಿಮ್ಗೆ? ಅನ್ಸುತ್ತೆ, ಭತ್ತನು ಚೆನ್ನಾಗುತ್ತೆ. ಈಗ ಅದೇ ಒಂದ್ ಕ್ವಿಂಟಲ್ ಭತ್ತ ಜಾಸ್ತಿ ಬರುತ್ತೆ ಮಿಷಿನ್ ನಾಟಿ ಒಂದ್ ಎಕರೆಗೆ. ಹೆಂಗ್ ಅನುಕೂಲ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತದ ಆ ತರ ಮಾಡೋದ್ರಿಂದ? ಕೈ ನಾಟಿಗೂ ಮಿಷಿನ್ ನಾಟಿಗೂ ವ್ಯತ್ಯಾಸ ಐತೆ. ಭತ್ತ ಚೆನ್ನಾಗುತ್ತೆ ಮಿಷಿನ್ ನಾಟಿಲಿ, ಕೈ ನಾಟಿದ ಭತ್ತ ಎಷ್ಟ ಅಂದಾಗ ಬರಕಲ್ಲ. ಈಗ ನಾಟಿ ಆದ್ಮೇಲೆ ಕಳೆ ಎಷ್ಟು ದಿವಸಕ್ಕೊಂದ್ಸರಿ ತೆಗಿತೀರಿ? ನಾಟಿ ಆದ್ಮೇಲೆ 15 ದಿವಸ ತೆಗಿತೀವಿ. ಒಂದೇ ಕಳೆಯಿಂದ ಎರಡು ಕಳೆ ಮಾಡ್ತೀರಿ? ಕಳೆ ತೆಗಿತೀವಿ. ಕಳೆ ತೆಗೆದಾಗ ಗೊಬ್ಬರ ಗಿಬ್ಬರ ಹಾಕೋದಿಲ್ಲ? ಇಲ್ಲ. ಗೊಬ್ಬರ ಯಾವಾಗ್ಲೂ ಬಳಸಲಿಲ್ವಾ ನೀವು? ಇಲ್ಲ. ಯಾಕೆ ಅಂದ್ರೆ ಬೇಡ ಹಾಕೋದು ಅಂತ, ಬೋರ್ ಬತ್ತೆ ಗದ್ದೆ ಅಂತ ಹೇಳ್ಬಿಟ್ಟು ಈ ಧನಿಯನ್ ಗೊಬ್ಬರನೇ ಹಾಕ್ತಾ ಇದೀವಲ್ಲ, ಹಂಗಾಗಿ ಧನಿಯನ್ ಗೊಬ್ಬರನೇ ಹಾಕಕ್ ಮಾಡಿದ್ವಿ. ಈಗ ಭತ್ತಕ್ಕೆ ಏನಾದ್ರು ಜೀವಾಮೃತ ಅದು ಇದು ಮಾಡ್ಕೋತೀರಾ ಹೆಂಗೆ? ಈಗ ಮಾಡ್ಬೇಕು, ಮಾಡಿಲ್ಲ. ಜೀವಾಮೃತ ಇದುವರೆಗೂ ನೀವು ಮಾಡಿಲ್ಲ? ಅಲ್ಲ ಮಾಡಿದ್ವಿ, ಮುಂಚೆ ಹಾಕ್ತಿದ್ವಿ ಗದ್ದೆಗೆ, ಇನ್ನ ಈಗ ಮಾಡ್ಬೇಕು ಗದ್ದೆಗೆ ಹಾಕಕ್ಕೆ. ಜೀವಾಮೃತ ಹೆಂಗ್ ಕೊಡ್ತೀರಾ ಅದಕ್ಕೆ ಗದ್ದೆಗೆ? ಅದೇ ಅದನ್ನು ಕೊಡ್ಪಂದಲ್ಲೇ ಎಲ್ಲ ಚೆಲ್ತೀವಿ, ನೀರ್ ಹುಯ್ತಿವಲ್ಲ ಆ ತರ ಹುಯ್ತಿವಿ ಗದ್ದೆಗೆ. ಏನು ಮಡಬಾಯ ಹತ್ರ ಹುಯ್ದ್ರೆ ಸಾಕಾಗುತ್ತಾ ಹೆಂಗೆ? ಗದ್ದೆಗೆ ಹುಯ್ತಿವಿ. ಗದ್ದೆಗೆನೆ ಹುಯ್ ಬಿಡ್ತೀರಿ? ಮಕ್ಕೊಂಡೋಗಿ ಗದ್ದಿಗೆ ಹುಯ್ತಿವಿ. ಸಿಂಪಡಣೆ ಮಾಡಕ್ ಆಗೋದಿಲ್ಲ? ಇಲ್ಲ, 7 ದಿವಸಕ್ಕೆ ತಗೊಂಡು ಹುಯ್ತಿವಿ ಗದ್ದಿಗೆ. ಬ್ಯಾರ್ಲಿ ಹುಯ್ಕೆ ಬಿಟ್ಟು ಎಲ್ಲಾನು ಕಲಸ್ತೀವಿ, ಒಟ್ಟಿಗೆ ಮಾಡ್ಕೊಂಡ್ ತಗೊಂಡು ಗದ್ದಿ ಹುಯ್ತಿವಿ ಕೊಡಪಂದಲ್ಲಿ. ಈಗ ಒಂದ್ 3 ಎಕರೆಗೆ ನಿಮ್ಗೆ ಎಷ್ಟು ಭತ್ತ ಆಗುತ್ತೆ? 3 ಎಕರೆಗೆ ಅಂದ್ರೆ ನಾವು ಅಂದಾಜ್ ಮಾಡಕ್ಲ, ಒಟ್ಟಿಗೆ ಎಲ್ಲ ತಂದು ಹುಯ್ತಿವ, ಹಂಗಾಗಿ ಲೆಕ್ಕ ಸಿಗಾಕಲ್ಲ. ಬೀಜದ ಭತ್ತ ಎಲ್ಲ ನೀವೇ ಇಟ್ಕೊಂಡಿರ್ತೀರೋ ಇಲ್ಲ ಬೇರೆ ಕಡೆ ತತ್ತಿರೋ ಹೆಂಗೆ? ಈ ವರ್ಷ ತಂದ್ವಿ ಬೇರೆ ಭತ್ತವ ಅಗ್ರಿಕಲ್ ಆಫೀಸ್ ಅಲ್ಲಿ, 25 ಕೆಜಿ 1,000 ರೂಪಾಯಿ ಕೊಟ್ಟು. ಅದ ಮುನ್ನ ವರ್ಷಕ್ಕೆ ಮಾಡ್ತೀವಿ, ಇಷ್ಟು ವರ್ಷ ದಿವಸ ನಾವೇ ಮಾಡ್ತಾ ಇದ್ವಿ, ಈ ವರ್ಷ ಬದಲಿಸಿದ್ವಿ. ಈಗ 3 ಎಕರೆಗೆ ಎಷ್ಟು ಚೀಲ ಭತ್ತ ಆಗುತ್ತೆ ಅಂತ ಗೊತ್ತಿಲ್ಲ ನಿಮ್ಗೆ? ಇಲ್ಲ, ಈ ಸರಿ ಅಂದಾಜ ಆಗಿಲ್ಲ. ಈ ನಿಮ್ಗೆ ಸಾಕಾಗುತ್ತೆ, ಅದು ಮಾರಾಟ ಮಾಡ್ತಾರ ಹೆಂಗೆ? ಮಾರಾಟ ಮಾಡ್ತೀವಿ, ಊಟಕ್ಕೆ ಇಟ್ಕೊಂಡು ಉಳಿದಿದ್ದೆಲ್ಲ ಮಾರ್ತೀವಿ, ಮತ್ತೆ ಗುತ್ತಿಗೆ ಕೊಡೋರಿಗೆ ಕೊಡ್ತೀವಿ. ಗುತ್ತಿಗೆ ಹೆಂಗೆ? ಗುತ್ತಿಗೆ 2 ಎರು ಎಕರೆಗೆ. ಎಕರೆಗೆ 2 ಎರು. 2 ಎರು ಅಂತ ಅಂದ್ರೆ ಎಷ್ಟು ಭತ್ತ ಕೊಡ್ಬೇಕು ಅವ್ರಿಗೆ? ಅಲ್ಲಿಗೆ 2 ಎರು ಅಂದ್ರೆ 4 ಕ್ವಿಂಟಲ್. 4 ಕ್ವಿಂಟಲ್. ಒಂದೆಕರೆಗೆ 4 ಕ್ವಿಂಟಲ್ ಕೊಡ್ಬೇಕಾ? ಎಕರೆಗೆ. ಎಕರೆಗೆ ಅದೇ ಒಂದೆಕರೆಗೆ 4 ಕ್ವಿಂಟಲ್ ಭತ್ತ ಅವ್ರಿಗೆ ಕೊಡ್ಬೇಕು. ಅವ್ರಿಗೆ ಕೊಡೋದು, ಉಳಿದಿದ್ದೆಲ್ಲ ನಾವೇ ಬಳಸ್ಕೊಂತೀವಿ. ಹುಲ್ಲು ಇಟ್ಕಂತೀವಿ ನಾವು ದನಿಗೆ. ನೀವು ದನಿಗೋಸ್ಕರನೇ ಈಗ ಮಾಡ್ತಾ ಇರೋದಲ್ವಾ? ಮತ್ತೆ ಹುಲ್ಲು ಕೊಳಕ್ ಆಗಲ್ವಲ್ಲ, ಹಂಗಾಗಿ ನಾವೇ ಮಾಡ್ತೀವಿ ಸ್ವಂತ. ಹುಲ್ಲು ನಿಮ್ಗೆ ಸಾಕಾಗುವಷ್ಟು ಆಗುತ್ತಾ? ಆಗುತ್ತೆ, ಉಳಿತೈತೆ. ಹುಯ್ತೀವಿ ಗದ್ದೆಲಿ, ಹಂಗಾಗಿ ಬಿಳುಲ್ ಉಳಿತೈತೆ. ಬಿಳುಲ್ ಉಳಿಯುತ್ತೆ, ಮಾರಾಟ ಮಾಡ್ತಿರಲ್ಲ ನೀವು? ಹಂಗೆ ಇಟ್ಕೊಂತೀವಿ, ಕೊಡಲ್ಲ. ಯಾಕೆಂದ್ರೆ ದನ ಇದ್ದೇ ಇರ್ತಾವಲ್ಲ ಯಾವಾಗ್ಲೂ, ಹಂಗಾಗಿ ನಾವು ಮಾರಕ್ಕಲ್ಲ. ಈಗ ಹಸಿರುಲ್ಲು ಮತ್ತೆ ಬಿಳುಲ್ಲು ಇದು ಇಷ್ಟಲ್ಲ ಸಾಕಾಗುತ್ತಾ? ಸಾಕಾಗುತ್ತೆ, ಸೀಮೆ ಹುಲ್ಲು ಐತಲ್ಲ. ರಾಗಿ ಹುಲ್ಲು ಏನ್ ತರೋದಿಲ್ಲ? ಇಲ್ಲ, ನಾವು ಸ್ವಂತ ಹುಲ್ ಬೆಳೆದಿರ್ತೀವಲ್ಲ ಅದು ಮತ್ತೆ ಸೀಮೆ ಹುಲ್ಲು ಐತೆ, ಗದ್ದೆ ಹಸಿರು ಹುಲ್ ಕುಯ್ತೀವಿ. ಇಷ್ಟ ಮಾಡ್ಕೊಂಡು ಭತ್ತನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಬೇಸಿಗೆನಲ್ಲಿ ಮೆಣಸಿನ ಗಿಡ ಹಾಕ್ತೀನಿ ಅಂತ ಅಂದ್ರೆ ಎಷ್ಟು ಎಕರೆಗೆ ಹಾಕ್ತೀರಿ? ಒಂದಾಳು ಕುಯ್ಯ ಗದ್ದಿಗೆ ಹಾಕ್ತೀವಿ, ಎಕರೆ ಹಾಕಲ್ಲ ಈಗ. ಒಂದಾಳು ಕುಯ್ಯೋದು ಅಂತ ಅಂದ್ರೆ? ಒಂದಾಳು ಕುಯ್ಯೋದು ಅಂದ್ರೆ ಒಂದು 1.5 ಎಕರೆ ಆಗುತ್ತೆ. ಒಬ್ಬರೇ ಕುಯ್ದು ಬಿಡ್ಬೋದಾದ? ಕುಯ್ಯಕ್ ಹಾಕಲ್ಲ, ಜನ ಮಾಡ್ಕೋಬೇಕು, ಮನೆಯಲ್ಲೇ ಸೇರ್ಕೊಂಡು ಕುಯ್ತೀವಿ. ಮನೇಲಿ ಸೊಸೆ ಮಗ ಇದಾರಲ್ಲ, ಎಲ್ಲ ಕುಯ್ತೀವಿ. ಮೊದ್ಲೆಲ್ಲ ಎಷ್ಟು ಹಾಕ್ತಾ ಇದ್ರಿ? ಫಸ್ಟ್ ಎಲ್ಲ 1/2 ಎಕರೆ ಮೇಲೆ ಹಾಕಿದ್ದೆ. ಈಗ 1.5 ಎಕರೆ ಅಷ್ಟು ಹಾಕತ್ತರಿ? ಅಂದ್ರೆ ಒಂದು 10 ಗುಂಟೆ ಲೆಕ್ಕಕ್ಕೆ ಹಾಕತ್ತರಿ. ಹೌದು. ಒಳ್ಳೆ ದುಡ್ಡು ಆಗುತ್ತೆ ಮೆಣಸಿನ ಗಿಡದಲ್ಲಿ? ಈ ವರ್ಷ ಚೆನ್ನಾಗಾಯ್ತು ಮೆಣಸಿನ ಗಿಡದಲ್ಲಿ ದುಡ್ಡು. ತರಕಾರಿ ಚೆನ್ನಾಗಾಯ್ತು, ಜಾಸ್ತಿ ಮಾಡಿರ್ನಿಲ್ಲ, ನೀರಿರ್ಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ಮಾಡಿದ್ರು. ಮೆಣಸಿನ ಗಿಡ ಸಾಮಾನ್ಯವಾಗಿ ಯಾವಾಗ ಹಾಕ್ತೀರಿ? ಫೆಬ್ರವರಿಗೆ. ಫೆಬ್ರವರಿಗೆ ಹಾಕ್ಬಿಡ್ತೀರಿ, ಯಾವಾಗ ಬರುತ್ತೆ ಫಸಲು? ಫೆಬ್ರವರಿಗೆ ಹಾಕಿದ್ರೆ ಅಲ್ಲಿಗೆ ಮೇ ಲಾಸ್ಟಿಗೆ ಬರುತ್ತೆ ಕಾಯಿ. ಮೇ ಲಾಸ್ಟಿಗೆ ಬರುತ್ತೆ? ಮೇ ಲಾಸ್ಟಿಗೆ ಬರುತ್ತೆ. ಒಂದ್ 1-2 ತಿಂಗಳು ಸಿಗುತ್ತೆ ಕಾಯಿ? ಸಿಗುತ್ತೆ, 3 ತಿಂಗಳು ಸಿಗುತ್ತೆ ಮಳೆ ಬರ್ದೋದ್ರೆ. ಎಲ್ಲಿ ಮಾರಾಟ ಮಾಡ್ತೀರ ಮೆಣಸಿನ ಗಿಡ? ಹಾಸನದಲ್ಲಿ, ಸಕಲೇಶ್ಪುರದಲ್ಲಿ. ಹಾಸನಕ್ಕೂ ತಗೊಂಡು ಹೋಗ್ತಾರೆ? ಮನೆ ಹತ್ರನೇ ಬರ್ತಾರೆ. ಈ ಸರಿ ಹೆಂಗ್ ಸಿಕ್ತು ಬೆಲೆ ನಿಮ್ಗೆ? ಈ ಸರಿ 50 ರೂಪಾಯಿ 40 ರೂಪಾಯಿ ಸಿಕ್ತು ಕೆಜಿಗೆ. ಪರವಾಗಿಲ್ಲ, ಒಳ್ಳೆ ಬೆಲೆ ಅಲ್ವಾ? ಹೌದು, 100 ರೂಪಾಯಿ ಸಿಕ್ತು ಬೀನ್ಸಿಗೆ. ತರಕಾರಿ ಏನೇನ್ ಬೆಳಿತೀರಿ? ತರಕಾರಿ, ಬೀನ್ಸ್, ಟೊಮೆಟೊ, ಬದನೆ ಗಿಡ, ಸೌತೆಕಾಯಿ ಬೆಳಿತಾರೆ. ಎಲ್ಲ ನೀವ್ ಒಬ್ಬರೇ ಮಾಡ್ತಿರೋ ಮಗ ಸೊಸೆ ನಿಮ್ಗೆ ಸೇರ್ಕೋತಾರೆ? ಎಲ್ಲ ಸೇರ್ಕೊಂಡು ಏನೇನ್ ಕೆಲಸ ಮಾಡ್ಕತ್ತೀರಿ? ಮಣ್ಣೆ ಎರ್ಸೋದು, ಮೆಣಸಿನ ಗಿಡ ನೆಟ್ಕೊಳ್ಳೋದು, ಕುಬ್ಕೋದು, ಕುಯ್ಯೋದು ಅಷ್ಟೇ, ಇನ್ನೇನ್ ಮಾಡ್ತಾರೆ? ಬೇಸಿಗೆನಲ್ಲಿ ಮಾತ್ರ ತರಕಾರಿ ಮಾಡ್ತೀರಿ? ಇನ್ನ ಯಾವಾಗ್ಲೂ ಮಾಡಕ್ ಆಗಲ್ಲ. ತರಕಾರಿ ಏನೇನ್ ಬೆಳಿತೀರಿ? ತರಕಾರಿ ಅದೇ ಬದನೆ ಗಿಡ, ಸೌತೆ, ಬೀನ್ಸ್, ಟೊಮೆಟೊ, ಸೊಪ್ಪು ಬೆಳಿತೀವಿ. ಎಲ್ಲ ಸ್ವಸ್ವಲ್ಪ ಸ್ವಸ್ವಲ್ಪ ಹಾಕತ್ತೀವಿ. ಫಸ್ಟ್ ಎಲ್ಲ ದೊಡ್ಡಗ್ ಹಾಕಿತ್ತಿದ್ವಿ ಗದ್ದಿಗೆ, ಈಗ ಹಾಕಕ್ ಆಗಲ್ಲ, ದನ ಬರ್ತಾವಲ್ಲ, ದನಗಳ ಹಾವಳಿ ಸ್ವಲ್ಪ ಜಾಸ್ತಿ ಬೇಸಿಗೆಲಿ. ಅದಕ್ಕೇನ್ ಸ್ವಲ್ಪ ಏನಾದ್ರು ಬೇಲಿ ಗಿಲಿ ಕಟ್ಕೊಂಡು ಹಾಕತ್ತೀರಾ? ಇಲ್ಲ, ಅಲ್ಲಿ ಗದ್ದೆಯಲ್ಲಿ ಎಲ್ಲ ಒಟ್ಟಿಗೆ ಮಾಡಿದ್ರೆ ಯಾರು ಬೇಲಿ ಕಟ್ಟಕಲ್ಲ. ಗದ್ದೆ ಹತ್ರ ಯಾರು ಇರ್ತೀವಲ್ಲ, ಹಂಗಾಗಿ ಬೇಲಿ ಮಾಡಕ್ಕಲ್ಲ. ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಅಲ್ವಾ ಜೀವನ? ಇಲ್ಲಿ ಜೀವನ ಹೆಂಗ್ ಕಷ್ಟ ಆಗುತ್ತೆ ಸರ್, ನಮ್ ಕೆಲ್ಸ ನಾವ್ ಮಾಡ್ತಾ ಇರ್ತೀವಿ, ಕಷ್ಟ ಏನೈತೆ? ನಮಗ್ ಈಗ್ಲೇ ಸುಲಭ, ಮಳೆಯಲ್ಲಿ ಗದ್ದೆ ಕಡೆ ಕೆಲ್ಸಕ್ಕೆ ಹೋಯ್ತಿವ, ನಮ್ಮ ಮನೇಲಿ ಏನ್ ಕೂರಕ್ಕಲ್ಲ, ಹಂಗಾಗಿ ಏನ್ ಅನ್ಸಕ್ಕಲ್ಲ ನಮಗೆ. ಈ ಮಳೆಗಾಲದಲ್ಲೆಲ್ಲ ಹೆಂಗ್ ಮಾಡ್ತೀರಿ ಹಾಲು ತಗೊಂಡ್ ಹೋಗೋದಕ್ಕೆ ಮಾಡೋದಕ್ಕೆಲ್ಲ? ತಗೊಂಡ್ ಹೋಗ್ತೀನಿ, ರೈನ್ ಕೋಟ್ ಹಾಕೆಂತೀನಿ, ತಗೊಂಡ್ ಹೋಗ್ತೀನಿ ಹಾಲ. ಎಷ್ಟು ಮಳೆ ಬಂದ್ರು ಏನು ಬಿಡ್ಲಿಲ್ಲ ಯಾವತ್ತೂ? ಇಲ್ಲ, ಯಾವಾಗ್ಲೂ ಬಿಟ್ಟಿಲ್ಲ, ಕೊರೋನಾ ಬಂದ್ರೆ ಬಿಟ್ಟಿಲ್ಲ. ಕೊರೋನಾ ಬಂದಾಗ್ಲೇ ತಗೊಂಡ್ ಹೋಗಿದ್ನ ಹಾಲ. ಆ ಟೈಮಲ್ಲೂ ಏನ್ ಬಿಡ್ಲಿಲ್ಲ ನೀವು? ಒಂದಿವಸ ರಜೆ ಮಾಡಿಲ್ಲ. ಹಾಲು ತಗತ್ತಿದ್ರ ಜನರು ತಗನಾರು? ನಾವೇ ಅವ್ರ ಮನೆಗೆ ಹೋಯ್ತಿರ್ಲ, ಎಲ್ಲ ಇಟ್ಟರು ಹೊರಗಡೆ ಎಲ್ಲೋ ಬಾಟ್ಲಿಯ, ಅವ್ರ ಬಾಟ್ಲಿ ಇಟ್ಬಿಟ್ಟು ತಗೋಬರೀನಿ. ಎಲ್ಲ ಈಗೆಲ್ಲ ಬಾಟ್ಲಿ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತೀರಿ? ಅವರು ಬಾಟ್ಲಿ ಕೊಡ್ತಾರೆ, ನಾವು ಬಾಟ್ಲಿ ತಗೊಂಡು ಹೋಗ್ತೀನಿ. ಖಾಲಿ ಬಾಟ್ಲಿ ಬೆಳಿಗ್ಗೆ ಇಟ್ಟಿರ್ತಾರೆ, ನಾನು ಅದು ಇಟ್ಬಿಟ್ಟು ತಗೋಬರ್ತೀನಿ ಖಾಲಿ ಬಾಟ್ಲಿ. ಒಟ್ಟಿಗೆ ಹಾಲಿಂದಲೇ ನಿಮ್ಗೆ ಜೀವನ ಚೆನ್ನಾಗಾಗಿದ್ದು? ಹೌದು, ನಮ್ಮ ಮಕ್ಕಳು ಸಾಕಿದ್ದು ಹಾಲಿಂದಲೇ, ಮದುವೆ ಮಾಡಿದ್ದು ಮಕ್ಕಳಿಗೆ ಹಾಲಿಂದನೇ, ಇನ್ಯಾವ ಜೀವನನು ನಾವು ಮಾಡ್ಲಿಲ್ಲ. ಹಾಲಿಂದ ಇನ್ನೇನೇನು ಅನುಕೂಲ ಮಾಡ್ಕೊಂಡ್ರಿ? ಇನ್ನೇನು ಅನುಕೂಲ ಮಾಡಿದ್ವಿ ಸರ್, ಅರ್ಧ ಎಕರೆ ಗದ್ದೆ ಮಾಡ್ಕಂದಂಗಾಯ್ತು ಅಷ್ಟೇ. ಗದ್ದೆನೂ ಕೊಂಡ್ಕೊಂಡ್ರಿ ಒಂದ್ ಅರ್ಧ ಎಕರೆ? ಹಾಲಿನಲ್ಲಿ ಏನ್ ಮಾಡಕ್ಕಾಗುತ್ತೆ, ಈಗ ದನಗಳಿಗೆ ಬೇಕು ಅಷ್ಟೊಂದು ದುಡ್ಡಿ. ದನಗಳಿಗೆ ಈಗ ಹುಲ್ಲು ಬಿಟ್ಟು ಬೇರೆ ಏನೇನ್ ಬಳಕೆ ಮಾಡ್ತೀರಿ? ಅಂದ್ರೆ ಭೂಸ ಹಾಕ್ತಿವಿ, ಹಿಂಡಿ ಹಾಕ್ತಿವಿ, ಡೈರಿ ಫೀಲ್ಡ್ ಎಲ್ಲ ಹಾಕ್ತಿವಿ, ಅಷ್ಟೇ. ತೌಡು ಹಾಕ್ತಿವಿ, ಎಲ್ಲ ಸಕಲೇಶ್ಪುರದಿಂದ ತರಬೇಕು. ಸಕಲೇಶ್ಪುರದಿಂದ ತರೋದು, ತಂದು ಅದನ್ನ ಬೆರೆಸ್ಬಿಟ್ಟು ಬ್ಯಾರ್ಲಿ ತುಂಬತಿವಿ. ಒಂದೊಂದ್ ದಿವಸಕ್ಕೆ ಎಷ್ಟೆಷ್ಟು ಕೊಡ್ತೀರಿ? ಒಂದೊಂದ್ ದಿವಸಕ್ಕೆ 3 ಕೆಜಿ 4 ಕೆಜಿ ಕೊಡ್ತೀವಿ. ಒಳ್ಳೆ ಹಾಲು ಇಳಿಬೇಕು ಅಂತ ಅಂತ ಅಂದ್ರೆ ಏನ್ ಕೊಟ್ರ ಒಳ್ಳೇದು? ಹಿಂಡಿ ಕೊಡ್ಬೇಕು, ಕಡಲೆಕಾಯಿ ಹಿಂಡಿಯ. ಕಡಲೆಕಾಯಿ ಹಿಂಡಿ ಕೊಟ್ರೆ ಒಳ್ಳೆ ಹಾಲು ಬರುತ್ತೆ, ಬರುತ್ತೆ, ಗಟ್ಟಿನೂ ಇರುತ್ತೆ ಹಾಲು. ತೌಡು ಹಾಕಿದ್ರೆ ಬೆಣ್ಣೆ ಬರುತ್ತೆ. ಈ ಜೀವಾಮೃತ ಮತ್ತೆ ಎರೆಹುಳದ ಗೊಬ್ಬರ ಇದನ್ನೆಲ್ಲ ಮಾಡಿ ಮಾರಾಟ ಮಾಡ್ತಿದ್ರಲ್ಲ, ಎಷ್ಟು ವರ್ಷ ಮಾಡಿದ್ರಿ ಇದನ್ನ? ಅದನ್ನ 1 ವರ್ಷ ಮಾಡಿದ್ವಿ. ಅದರಿಂದಲೂ ಕೂಡ ಆದಾಯ ಆಯ್ತಾ? ಈಗಲೂ ಗೊಬ್ಬರ ಇದೆ ನಮ್ದು, ಕಾಂಪೋಸ್ಟ್ ಗೊಬ್ಬರನೇ. ಅದು ಇನ್ನು ಮಳೆ ಅಂತ ತಗೊಂಡೋಗಿಲ್ಲ, ತಗೊಂಡೋಗ್ತಾರೆ. ಈಗ ಒಂದು 10,000 ಕೊಟ್ಟೆ, 3 ಟ್ರ್ಯಾಕ್ಟರ್, ಇನ್ನೊಂದು 4 ಟ್ರ್ಯಾಕ್ಟರ್ ಆಗುತ್ತೆ. ವರ್ಷಕ್ಕೊಂದು 25,000 ರೂಪಾಯಿ ಸಿಗುತ್ತೆ ಗೊಬ್ಬರದಲ್ಲಿ. ನಿಮಗೆ ಆಗಿ ಹೆಚ್ಚಾಗಿದ್ದು ಮಾರಾಟ ಮಾಡ್ತೀವಿ, ತೋಟಕ್ಕೆ ಹಾಕ್ತಿವಿ, ಗದ್ದೆಗೆ ಹಾಕ್ತಿವಿ. ಎಲ್ಲ ಹಸು ಸಗಣಿ ಗೊಬ್ಬರನೇ? ತಪ್ಪು ಹಾಕ್ತಿವಿ, ಡರ್ಗು ಎಲ್ಲ ಗುಡ್ಸಾಕ್ತಿವಿ ತಿಪ್ಪಿಗೆ. ಜೀವಾಮೃತ ಹೆಂಗ ಮಾಡ್ತಾರ ಹೇಳಿ ಅದ್ರ ಬಗ್ಗೆ ವಿವರವಾಗಿ. ಜೀವಾಮೃತ 100 ಲೀಟ್ರಿಗೆ 5 ಕೆಜಿ ಗನಿ ಸಗಣಿ, ಅದ್ರಲ್ಲಿ 5 ಲೀಟ್ರ್ ಒಂದ್ ಕೊಡ್ಪಂದಷ್ಟು ಗಂಜಿಲ, ಮತ್ತೆ ತೋಟಕ್ಕಾದ್ರೆ ತೋಟದ ಮಣ್ಣು, ಗದ್ದೆಗಾದ್ರೆ ಗದ್ದೆ ಮಣ್ಣು ಹಾಕ್ತಿವಿ, ಮತ್ತೆ ಕಡಲೆ ಹಿಟ್ಟು 1/2 ಕೆಜಿ. ಅವೆಲ್ಲ ಹಾಕ್ಬಿಟ್ಟು ಒಂದ್ ಕಡೆ ಒಂದೇ ಸೈಡ್ ಅಲ್ಲಿ ತಿರುಗಿಸ್ತೀವಿ ಕರ್ಗಾಕಿ 7 ದಿವಸ. ಆಮೇಲೆ ಯಾರು 7 ದಿವಸ ಕಳೆದ್ರು ತಗೊಂಡು ಹೋಗ್ಲಿಲ್ಲ ಅಂದ್ರೆ ನಾವೇ ತೋಟಕ್ಕ ಗದ್ದಿಗೆ ಹಾಕ್ತಿವಿ. 7 ದಿವಸ ಮಾಡಿದ್ರೆ ಸಾಕಾಗುತ್ತೆ? 7 ದಿವಸ ಮಾಡ್ಬೇಕು, ಒಂದೇ ಕಡೆ ತಿರುಗಿಸ್ಬೇಕು 7 ದಿವಸ ಮಾಡಿದ್ರು. 7 ದಿವಸಕ್ಕಿಂತ ಜಾಸ್ತಿ ಇಡಕ್ ಆಗೋದಿಲ್ವಾ? ಇಡಕ್ ಆಗದ ಅಂದ್ರೆ ಅದೇನೋ ಇದಾಗುತ್ತಂತಲ್ಲ, ಕೆಮಿಕಲ್ ಸರಿ ಆಗಲ್ವಂತ. 7 ದಿವಸ ತಗೊಂಡೋದ್ರೆ ಅವ್ರು ತಗೊಂಡೋದಂಗೆ, ಇಲ್ಲ ಅಂತ ಅಂದ್ರೆ ನೀವು 8 ದಿವಸಕ್ಕೆ ಬಂದು ತಗೊಂಡು ಹೋಗ್ತಿವಿ ಅಂತ ಹೇಳ್ತಾರೆ. ಈಗ ಒಂದ್ ಬ್ಯಾರಲ್ ಗಾದ್ರೆ ಹೆಂಗೆ ಮಾರಾಟ ಮಾಡ್ತೀರಿ? ಅಂದ್ರೆ 3 ರೂಪಾಯಿ ಕೊಡ್ತಾ ಇದ್ದೆ ಲೀಟ್ರ್ ಲೀಟ್ರಿಗೆ, ಈಗ ಎಷ್ಟು ಮಾಡ್ಯಾರ ಗೊತ್ತಿಲ್ಲ. ಒಂದ್ ಬ್ಯಾರಲ್ ಅಂತ ಅಂದ್ರೆ ಒಂದ್ 200 ಲೀಟರ್ ಬರುತ್ತಲ್ವಾ? ಹಿಡಿತಿ ನರೇ ಸರ್ ತಗೊಂಡವ್ರು, ಒಂದ್ 6,000 ರೂಪಾಯಿಂದು ಜೀವಾಮೃತ ತಗೊಂಡೋದ್ರು. ಎರೆಗೊಬ್ಬರ ಎಷ್ಟು ಮಾಡ್ತಾ ಇದ್ರಿ? ಎರೆಗೊಬ್ಬರ ಮಾಡ್ತಾ ಇದ್ವಿ 3 ಟ್ರ್ಯಾಕ್ಟರ್ 4 ಟ್ರ್ಯಾಕ್ಟರ್, ಈಗ ಅದನ್ನ ನಿಲ್ಸಿದ್ವಿ ಗೊಬ್ಬರ ಮಾಡದ. ಈಗ ಕಾಂಪೋಸ್ಟ್ ಮಾತ್ರ ಮಾಡ್ತಾ ಇದ್ವಿ. ಎರೆಗೊಬ್ಬರನ್ನು ಕೊಂಡ್ಕೊಂಡು ಹೋಗ್ತಾ ಇದ್ರ? ಕೊಂಡ್ಕೊಂಡು ಹೋಗ್ತಾ ಇದ್ವಿ. ಎರೆಗೊಬ್ಬರ ಹೆಂಗ್ ಮಾಡ್ತಾ ಇದ್ರಿ? ಒಳ್ಳೆ ಗೊಬ್ಬರ ಬರಬೇಕು ಅಂತ ಅಂದ್ರೆ ಏನೇನ್ ಮಾಡ್ಬೇಕು ಮತ್ತೆ ಏನೇನ್ ಹಾಕ್ಬೇಕು? ಬಾಳೆ ಹಾಕ್ತಿದ್ವಿ, ಸೊಪ್ಪೆ ಎಲ್ಲ ಕಡ್ದು ಹಾಕ್ತಿದ್ವಿ, ಮತ್ತೆ ಅದ್ರ ಮೇಲೆ ಸ್ವಲ್ಪ ಗಂಜಲ ಸಗಣಿ ಹುಯ್ತಿದ್ವಿ ಎರೆಹುಳಿಗೆ. ಎರೆಹುಳು ಬೇರೆ ಕಡೆ ಕೃಷಿ ಇಲಾಖೆಯಿಂದ ಎಲ್ಲ ಸಿಗುತ್ತಲ್ಲ, ಅದ್ ತರ್ತಾ ಇದ್ರ? ಅಲ್ಲಿ ಇದರಿಂದ ತಂದೆ, ರುದ್ರಪ್ಪನವ್ರ ಮನೆಯಿಂದ 2 ಸರಿ ತಂದಿದ್ದೆ, ಮತ್ತೆ ಮೂಡಿಗೆರೆಯಿಂದ 1 ಸರಿ ತಂದಿದ್ವಿ. ಕೃಷಿಗೆ ಅಲ್ಲಿ ಹೋಗಿದ್ವಿ, ಆಗ ಅಲ್ಲಿಂದಲೇ ತಂದಿದ್ವಿ. ಅದ್ರಲ್ಲಿ ಗೊಬ್ಬರ ಮಾಡಿ ಗೊಬ್ಬರ ಮಾರಾಟ ಮಾಡ್ತಿದ್ರಿ. ನೀವು ಬಳಕೆ ಮಾಡ್ತಿದ್ರ? ಬಳಕೆ ಮಾಡ್ತಿದ್ವಿ, ಮೆಣಸಿನ ಗಿಡಕ್ಕೆ ಎಲ್ಲ ಹಾಕ್ತಿದ್ವಿ. ಸಾವಯವ ಯೂರಿಯಾ ಮಾಡ್ಕತ್ತಿದ್ದೆ ಅಂತ ಹೇಳಿದ್ರಿ ಆರಂಭದಲ್ಲೇನೆ, ಹೆಂಗ್ ಮಾಡ್ತಾ ಇದ್ರಿ ಹೇಳಿ? ಬೂದಿ ಹಾಕೋದು ಬೇರೆಲೊಳಿಕೆ, ಅದ್ರೊಳಿಕೆ ದನ್ನಿನ ಗಂಜಲ ಹುಯ್ಯೋದು. ದನ್ನಿನ ಗಂಜಲ ಹುಯ್ದ್ರೆ ಅದೇ ಕರಿಗೆ ಎಲ್ಲ ಒಂಥರ ಕಾವು ಬರೋದು, ಕಾವು ಬಂದು ಖಾರ ಆಗಿರೋದ ಗೊಬ್ಬರದಂಗೆ ಕಾಣೋದು, ಅದನ್ನು ಹಾಕ್ತಿದ್ವಿ ಯೂರಿಯಾ ಗೊಬ್ಬರ ತರನೇ. ಈಗ ಬೂದಿ ಮತ್ತೆ ಗಂಜಲ ಎಷ್ಟು ಪ್ರಮಾಣದಲ್ಲಿ ಹಾಕ್ತಾ ಇದ್ರಿ? ಅಂದ್ರೆ ಗಂಜಲ ಯಾವಾಗ್ಲೂ ಹಾಕ್ತಾ ಇದ್ವಿ, ಬೂದಿನೂ ಅಷ್ಟೇ, ಸಿಕ್ಕದಂಗ್ ಒಂದ್ ಬ್ಯಾರಲ್ ಹಾಕಿವಿ. ಈಗ ಒಂದು ಡಬ್ಬಕ್ಕೆ ಪೂರ್ತಿ ತುಂಬೋದಾ? ಒಂದ್ ಬ್ಯಾರ್ಲಿ ತುಂಬೋದು. ಬೂದಿ ಎಷ್ಟು ಹಾಕೋದು? ಎಷ್ಟು ಹಾಕರ್ ಎಷ್ಟನಾರು ಹಾಕ್ಬೋದಿತ್ತು. ಬೂದಿ ಸಿಗೋದು ನಮ್ ನೀರೊಲೆಯಲ್ಲಿ ಬೆಂಕಿ ಹಾಕ್ತಿದ್ವಲ್ಲ, ಅದ ತಗೊಂಡೋಗ ಒಂದೊಂದ್ ಮಂಕ್ರಿ ಹಾಕಿವಿ, ಹಾಕಿ ಅದ್ರ ಮೇಲೆ ಒಂದೊಂದ್ ಮಂಕ್ರಿ ಹಾಕ್ತಂಗ್ ಹಾಕ್ತಂಗ್ ಗಂಜಲ ಹುಯ್ಯಿವಿ. ದಿವಸ ಹುಯ್ಯೋದು ಎಷ್ಟು ದಿವಸ ಬಿಡ್ಬೇಕು ಅದನ್ನ? ಅದನ್ನೇನ್ ಬಿಡ್ಬೇಕು ಅನ್ನೋದಿಲ್ಲ, ಅದಕ್ಕೆ ತುಂಬಿದ ಮೇಲೆ ನಿಲ್ಲಿಸ್ತಿದ್ವಿ. ಆಮೇಲೆ ಅದು ಏನು ಸ್ವಲ್ಪ ಬರೋದು, ಮುಸುಕ್ ತೆಗೆದ್ರೆ ಒಂಥರ ಘಾಟ್ ಘಾಟ್ ಹೊಡಿಯೋದು. ಹೆಂಗ್ ಬಳಕೆ ಮಾಡ್ತಿದ್ರಿ ಅದನ್ನ? ಅದನ್ನ ಸ್ವಲ್ಪ ಗಿಡದ ಬಡ್ಡಿಗೆ ದೂರ ಹಾಕ್ತಿದ್ವಿ. ಗಿಡದ ಬಡ್ಡೆಗೆ ಸ್ವಲ್ಪ ದೂರ ದೂರ ಹಾಕ್ತಿದ್ರಿ. ಎಷ್ಟ್ ಹಾಕದ್ ಒಂದ್ ಗಿಡಕ್ಕೆ? ಒಂದಿಷ್ಟಿಷ್ಟ ಹಾಕ್ತಿದ್ವಿ, ಆಮೇಲೆ ಉಳಿದಿದ್ದೆಲ್ಲ ಗದ್ದಿಗೆ ಚೆಲ್ತಿದ್ವಿ. ನಿಮಗ್ ಬೇಕಾದ ತರಕಾರಿ ಇವೆಲ್ಲ ನೀವೇ ಬೆಳ್ಕೊಳ್ತೀರಿ? ನಾವೇ ಬೆಳ್ಕೊತೀವಿ. ಮನೆ ಸುತ್ತ ಏನೇನ್ ಗಿಡಗಳು ಹಾಕೊಂಡಿದ್ರಿ? ಮನೆ ಸುತ್ತ ಈಗ ಏನು ಇಲ್ಲ, ಇನ್ನ ಹಾಕ್ಬೇಕಷ್ಟೇ ಏನಾರುವೆ ತರಕಾರಿ ಗಿಡ. ತರಕಾರಿ ಗಿಡಗಳ ಬಟರ್ ಫುಟ್ ಹಾಕಿದ್ವಿ, ಸಪೋಟ ಹಾಕೊಂಡಿದ್ವಿ, ಎಲ್ಲ ಹಾಕೊಂಡಿದ್ವಿ, ಸಂಘದಲ್ಲೇ ಕೊಟ್ಟಿದ್ರು, ಎಲ್ಲ ಬೆಳೆದಿದ್ದೀನಿ. ಈ ತರ ಎಲ್ಲ ಹಾಕೊಳ್ಳೋದ್ರಿಂದ ಒಂದಷ್ಟು ಅನುಕೂಲ ಅಲ್ವಾ ಮನೆ ಮಕ್ಕಳಿಗೆ? ಚಂದ್ರಬಾಳೆ ಅವೆಲ್ಲ ಬೆಳೆದಿದ್ದೀನಿ. ಈಗ ಮೊನ್ನೆ ಒಂದು ಗೊನೆ ಮುಗ್ದೋಯ್ತು. ಗೊನೆ ಬಂದಿತ್ತು. ನೀವು ಬಹಳ ಕಷ್ಟಪಟ್ಟವ್ರು ಜೀವನದಲ್ಲಿ. ಈಗ ನಿಮ್ಮ ಈ ಕಷ್ಟವನ್ನ ಗುರುತಿಸಿ ಅನೇಕರು ಪ್ರಶಸ್ತಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿಂದ ಪ್ರಶಸ್ತಿ ಬಂತು ನಿಮ್ಗೆ? ಯಾರ್ಯಾರು ಕೊಟ್ರು? ವಿಜಯ ಕರ್ನಾಟಕದವ್ರು ಕೊಟ್ಟವ್ರೆ, ಜಿಲ್ಲಾ ಮಟ್ಟದಲ್ಲಿ ಕೊಟ್ಟವ್ರೆ, ತಾಲೂಕ್ ಮಟ್ಟದಲ್ಲಿ ಕೊಟ್ಟವ್ರೆ, ಅಕ್ಕಮಹಾದೇವಿ ಸಂಘದವ್ರು ಕೊಟ್ಟವ್ರೆ. ಪ್ರಶಸ್ತಿ ಬಂದಾಗ ಏನ್ ಅನಿಸ್ತು ದೇವಜಮ್ಮರ? ಒಳ್ಳೇದ್ ಅನಿಸ್ತು, ಇಷ್ಟೆಲ್ಲ ಮಾಡಿದ್ನಲ್ಲ ನನಗೊಂದು ಹೆಸರು ಬಂತಲ್ಲ ಅಂತ ಹೆಮ್ಮೆ ಆಯ್ತು. ನಮ್ಮೆಲ್ಲ ಕೊಡಗಿನ ಕಡೆಯವರೆಲ್ಲ ನಮ್ಮ ಮನೆಯವರೆಲ್ಲ ತುಂಬಾ ಹೆಮ್ಮೆ ಪಟ್ರು. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೆ ಹೆಮ್ಮೆ ಆಯ್ತಲ್ಲ. ಮಕ್ಕಳು ಇಬ್ರು ಅಂತ ಅಂದ್ರೆ ಏನೇನ್ ಓದ್ಸಿದ್ರಿ ಮಕ್ಕಳನ್ನ? ಒಬ್ಬ 9 ಓದವನೆ, ಒಬ್ಬ 8 ಓದವನೆ ಸರ್. ಏನ್ ಕೆಲಸ ಮಾಡ್ತಾರೆ ಇಬ್ರು? ಇಂಜಿನಿಯರಿಂಗ್ ಮಾಡ್ತಾವನೆ, ಕಿರಿಯನ್ ಕಾರು ಬಾಡಿಗೆ ಮಾಡ್ತಾನೆ, ಆಟೋ ಬಾಡಿಗೆ ಮಾಡ್ತಾನೆ, ಜೊತೆಗೆ ನಿಮ್ ಜೊತೆ ಕೃಷಿನೂ ಮಾಡ್ತಾರೆ. ಮಾಡ್ತಾನೆ. ಮಕ್ಕಳು? ನಿಮ್ ಮಕ್ಕಳಿಗೆ? ಮೊಮ್ಮಕ್ಕಳು, ಹಿರಿಯ ಮಗನಿಗೆ ಒಂದ್ ಹೆಣ್ಣು ಐತಿ, ಕಿರಿಯನ್ಗೆ ಒಂದು ಹೆಣ್ಣು ಒಂದ್ ಗಂಡ ಐತಿ, ಓದ್ತಾ ಇದಾರೆ. ಮಕ್ಕಳಿಗೂ ಕಲ್ಸ್ಕೊಡ್ತೀರ ಹಾಲು ಕರಿಯೋದು ಮಾಡೋದು ಎಲ್ಲ? ಮಕ್ಕಳು ಅವನ್ ಕಲಿಯರು, ಈಗ ಕರಿಯರು, ಈಗ ಕರಿಯಕಲ್ಲ. ಹಿಂಗೆ ಒಟ್ಟಾರೆ ಮಾಡ್ಕೊಂಡು ಜೀವನ ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ದೀರಿ. ಇನ್ ಮುಂದೆ ಏನ್ ಆಗುತ್ತೆ ಏನಾಗುತ್ತೆ ಅನ್ನೋದು ದೇವ್ರ ಇಚ್ಛೆ. ಇನ್ನೂ ಏನೇನು ಮಾಡ್ಬೇಕು ಅಂತ ಆಸೆ ಇದೆ ನಿಮಗೆ? ಮಾಡ್ಬೇಕು ಅಂದ್ರೆ ಇನ್ನೇ ಇದೆ ಜೀವನ ಇರೋವರೆಗೂ ಏನಾರು ನಾನ್ ಮಾಡ್ಬೇಕಲ್ಲ ಸರ್, ಬದುಕಿರೋವರೆಗೂ ಮಾಡೋಣ ಅಂತ. ನಂದು ಕೃಷಿನೇ, ದನ ಹಾಲಿಂದೆ. ಹಾಲೇ ಜೀವನ ಕೊಟ್ಟಿದ್ದು ನಿಮ್ಗೆ? ಕೊಟ್ಟಿದ್ದು ನನಗೆ, ಕೊನೆವರೆಗೂ ಹಾಲಿಂದೆ ಉಸಿರು. ಇನ್ನು ಮುಂದಕ್ಕೆ ಹಿಂಗೆ ಹಾಲು ಕರೆದು ಹಾಲು ಕರೆದು ಹಾಲು ಹಾಕ್ಬೇಕು ಅಂತ. ಹೌದು. ಏನಂತಾರೆ ನಿಮ್ಮ ಹತ್ರ ಹಾಲಿಸ್ಕೊಳ ಅಂತವ್ರೆಲ್ಲ? ಏನು ಅನ್ನಲ್ಲ, ನೀವು ಇಷ್ಟು ವಯಸ್ಸಾದ್ರೂ ಬಂದು ಮಾಡ್ತಿರಲ್ಲ ಅಂತ ಹೇಳಿ ಹೆಮ್ಮೆ ಪಡ್ತಾರೆ ಅವ್ರುವೆ. ಎಷ್ಟು ಬೇಗ ಬರ್ತಿರಲ್ಲ, ನಾವು ಎದ್ದಿರ ಕೇಳಲ್ಲ ಅಂತಾರೆ. ಈಗ ಒಬ್ರು ಹಾಲ್ನರ್ ಫೋನ್ ಮಾಡಿದ್ರು ನಿಮ್ ಮನೆಯಲ್ಲಿರೋದು ಅಂತ, ಜಾನಕಿಯರ್ಲಿರೋದು ಅಂದೆ. ಅಯ್ಯೋ ಎಷ್ಟು ಬೇಗ ಬರ್ತಿರಲ್ಲ, ಇಲ್ಲೇ ಇರೋದೆಲ್ಲವ ಅಂತ ತಿಳಿದಿದ್ವಿ ಅಂತ ಫೋನ್ ಮಾಡಿದ್ರು. ಈಗ ಅವ್ರ ಜೊತೆ ಎಲ್ಲ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತೀರಿ, ಮಾತುಕತೆ ಆಡ್ಕೊಂಡು? ಚೆನ್ನಾಗಿ ನೋಡ್ಕೋತಾರೆ, ಹೋದ್ರೆ ಕಾಫಿ ಕರೀತಾರೆ, ಹೋಗಲ್ಲ. ಎಲ್ಲೂ ಕಾಫಿ ಕುಡಿದಿಲ್ಲ ಇವತ್ತಿನವರೆಗೂ? ಕುಡಿತೀನಿ ಅಂದ್ರೆ ಗೊತ್ತಿದ್ದಾರೆ ಮನೇಲಿ ಕುಡಿತೀನಿ, ಇನ್ ಬೇರೆ ಮನೇಲೆಲ್ಲ ಕುಡಿಯಲ್ಲ. ಆಯ್ತು ದೇವಜಮ್ಮ ಅವ್ರೆ, ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ಚೆನ್ನಾಗಿ ಹಂಚ್ಕೊಂಡ್ರಿ. ನಿಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ಕೂಡ ನೀವು ನೀಡಿದಿರಿ. ನಿಮ್ಗೆ ಹೇಳಕ್ ಸ್ವಲ್ಪ ಗೊತ್ತಾಗೋದಿಲ್ಲ ಅಂತ ಅಂದ್ರಿ, ಹಂಗಾಗಿ ನಾನೇ ಹೇಳ್ತೀನಿ. ದೇವಜಮ್ಮ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 9908083453. ದೇವಜಮ್ಮ ಅವರ ಸಂಪರ್ಕ ಸಂಖ್ಯೆ 9908083453. ಧನ್ಯವಾದಗಳು ದೇವಜಮ್ಮ ಅವರೇ. ನಿಮ್ಮ ಬದುಕು ಹೀಗೆ ಮುಂದುವರಿಲಿ, ಇನ್ನು ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲದೂ ಕೂಡ ಈಡೇರಲಿ. ಈ 65ನೇ ವಯಸ್ಸಿನಲ್ಲೂ ಕೂಡ ಇವತ್ತಿಗೂ ಕೂಡ ಹಾಲನ್ನು ನೀವೇ ಸ್ವತಃ ಕೈಯಾರೆ ಕರೆದು ಕೈಯಾರೆ ಅದನ್ನು ತಗೊಂಡೋಗಿ ಮನೆ ಮನೆಗೆ ಕೊಡುವ ಮೂಲಕ ಜೀವನವನ್ನು ಕಟ್ಕೊಂಡಂಥವ್ರು. ನಿಮ್ಮಂಥವ್ರು ನಮ್ಮಂಥವ್ರಿಗೆ ಒಳ್ಳೆ ಆದರ್ಶ ಪ್ರಾಯರು ಕೂಡ. ಹೌದು, ಅದಷ್ಟಕ್ಕೆ ಸೀಮಿತ ಆಗದೆ ಏನು ನಿಮ್ಮ ಜಮೀನಿದೆಯೋ ಆ ಜಮೀನಲ್ಲೂ ಕೂಡ ಕೃಷಿ ಮಾಡ್ತೀರಿ, ಇವತ್ತಿಗೂ ಕೂಡ ಭತ್ತವನ್ನು ಬೆಳ್ಕೊಳ್ತಿದ್ದೀರಿ. ಹೀಗೆ ನಿಮ್ಮ ಕೃಷಿ ಕಾಯಕ ಮುಂದುವರಲಿ, ಅನೇಕ ಜನರಿಗೆ ಇದು ಆದರ್ಶವಾಗಲಿ, ಮಾದರಿಯಾಗಲಿ. ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಹಾಲು ಉತ್ಪಾದನೆ ಹಾಗೂ ಮಾರಾಟದಲ್ಲಿನ ಅನುಭವಗಳ ಕುರಿತು ಸಕಲೇಶಪುರ ತಾಲೂಕು ಜಾನೇಕೆರೆಯ ರೈತ ಮಹಿಳೆ ದೇವಾಜಮ್ಮ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲುಗೂಡು ವಿಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್.

ಗಂಗೆಯ ನೋವೇನು ಗೌರಿಯ ನೋವೇನು ಗಂಗೆಯ ನೋವೇನು ಗೌರಿಯ ನೋವೇನು ಎಲ್ಲಿ ಅರಸುವೆನೋ ಎಲ್ಲಿ ಅರಸುವೆನೋ ಗಂಗೆಯ ಈಗ ಕೇಳಿ ಶ್ವೇತಾ ಹೆಗಡೆ ಅವರ ಧ್ವನಿಯಲ್ಲಿರುವ ಈ ವಚನವನ್ನು. ಕಂಡಯ್ಯ